ಅದೇ ಮೆಸೇಜ್ ನಲ್ಲಿ ಬರ್ದಿದೆ ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ಲೋನ್ ಪ್ರೊಸೆಸಿಂಗ್ ಇಷ್ಟ ಹೊತ್ತಾ? ಇದೆಲ್ಲ ನಿಮ್ಮಿಂದ ಆಗಲ್ಲ, ತಗೋ ನೀನೇ ಮಾಡ್ಬಿಡು. ನೋಡಿ ಹೇಳಿ ಬನ್ನಿ, ಏನ್ ವಿಷಯ? ಫೈನಾನ್ಷಿಯಲ್ ಅಸೆಟ್ಸ್ ನ ಪುರಾವೆ ಕೊಡಬೇಕು, ಆ ಕಾರಣಕ್ಕೆ ಲೋನ್ ಸಿಕ್ಕಾಕೊಂಡಿದೆ. ನೋಡಿ, ಅಕೌಂಟ್ ಅಗ್ರಿಗೇಟರ್ ಸೇರ್ಕೊಳ್ಳಿ. ಅಕೌಂಟ್ ಅಗ್ರಿಗೇಟರ್ ಬ್ಯಾಂಕ್ಸ್ ಇತ್ಯಾದಿಯ ಬಳಿ ಇರುವ ನಿಮ್ಮ ಆರ್ಥಿಕ ವಿವರವನ್ನು ನಿಮ್ಮ ಸ್ಪಷ್ಟ ಒಪ್ಪಿಗೆಯಿಂದ ಸಾಲ ನೀಡುವ ಹಣಕಾಸು ಸಂಸ್ಥೆಗಳೊಡನೆ ಹಂಚಿಕೊಳ್ಳುತ್ತದೆ. ಅಪ್ಪ, ಇಟ್ ಇಸ್ ಸೋ ಈಸಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ಮಣ್ಣಿನ ಮಗ ಆಕಾಶವಾಣಿ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಸಮಾಜ ಸೇವೆಯಲ್ಲಿನ ಅನುಪಮ ಸೇವೆಗಾಗಿ ಪುರಸ್ಕೃತರಾದ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದ ರೈತರಾದ ಡಾ ಹನುಮಂತ ಭಾಗಪ್ಪ ನ್ಯಾಮಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸೋಮಶೇಖರ್, ಎಸ್ ರುಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ವಿಜಯಪುರ ಜಿಲ್ಲೆ ಕೊಲ್ಹಾರ ತಾಲೂಕು ರೋಣಿಹಾಳ ಗ್ರಾಮದ ಡಾಕ್ಟರ್ ಹನುಮಂತ ಭಾಗಪ್ಪ ನ್ಯಾಮಗೌಡರ ಕಬ್ಬಿನ ತೋಟದೊಳಗೆ ನಾವು ಇದ್ದೀವಿ. ಈ ಕಬ್ಬಿನ ತೋಟ ವಿಜಾಪುರದಿಂದ ಬಾಗಲಕೋಟೆಗೆ ಹೋಗುವಂತಹ ಹೆದ್ದಾರಿ ಒಳಗೆ ಸುಮಾರು ಒಂದು 25 ಕಿಲೋಮೀಟರ್ ದೂರದೊಳಗೆ ಅದ. ಬಹಳ ಸುಂದರವಾದಂತಹ ಒಂದು ತೋಟ, ಸಾವಯವ ಕೃಷಿಯನ್ನ ಡಾಕ್ಟರ್ ಹನುಮಂತ ಅವರು ಮಾಡ್ತಾ ಇದ್ದಾರೆ. ಅವರು ವೃತ್ತಿಯಿಂದ ಶಿಕ್ಷಕರು, 25 ವರ್ಷ ಶಿಕ್ಷಕರಾಗಿ ಅವರು ಇಲ್ಲಿ ತನಕ ಕಾರ್ಯನಿರ್ವಹಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ಸಾವಯವ ಕೃಷಿ ಒಳಗ ಬಂದಿದ್ದಾರೆ. ಅವರ ಅನುಭವಗಳು ಏನದಾವ ಈ ಸಾವಯವ ಕೃಷಿ ಒಳಗ ಅನ್ನೋದನ್ನ ಅವರಿಂದ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಅದರ ಜೊತೆಗೆ ಒಂದು ವಿಶಿಷ್ಟವಾದಂತಹ ಕಾರ್ಯವನ್ನ ಡಾಕ್ಟರ್ ಹನುಮಂತ ನ್ಯಾಮಗೌಡರು ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಒಂದು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ನಾವು ಚಿಂತನೆ ಮಾಡೋಣ. ಅವರ ಕಾರ್ಯಕ್ಕಾಗಿ ಅನೇಕ ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ಪುರಸ್ಕಾರಗಳು ಅವರನ್ನ ಅರಸಿಕೊಂಡು ಬಂದವ. ಅವರ ಚಿಂತನೆಗಳು ಏನದಾವ ಅವುಗಳನ್ನ ಕೇಳಿ ತಮಗೂ ಕೂಡ ಒಂದು ಹೊಸ ವಿಚಾರ ತಿಳ್ಕೊಳ್ಬಹುದು, ಮತ್ತ ತಾವು ಕೂಡ ಇಂಥ ಒಂದು ಕಾರ್ಯದೊಳಗೆ ಕೈ ಜೋಡಿಸಬಹುದು. ಡಾಕ್ಟರ್ ಹನುಮಂತ ಭಾಗಪ್ಪ ನ್ಯಾಮಗೌಡರೇ, ತಮಗೆ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಹನುಮಂತ ನ್ಯಾಮಗೌಡ್ರ ಅಂತೇಳಿ. ನಾನು ವೃತ್ತಿಯಲ್ಲಿ ಶಿಕ್ಷಕ, ಪ್ರವೃತ್ತಿ ಕೃಷಿಕ. ಮೂಲ ನಮ್ಮ ಕುಟುಂಬ ಕೃಷಿಕ ಕುಟುಂಬ. ಮೊದಲಿಂದನೂ ರಾಸಾಯನಿಕ ಕೃಷಿಯಲ್ಲಿ ನಾವು ತೊಡಗಿದ್ದೆವು. ಏನೋ ಭೂಮಿ ಹಾಳಾಗತ್ತೆ, ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಭೂಮಿ ಮುಂದೆ ಒಂದು ದಿವಸ ಫಲವತ್ತತೆಯನ್ನು ಕಳ್ಕೊಂಡು ನಮ್ಗೆ ಹೆಂಗೆ ಜೀವ ಇದೆ, ಭೂಮಿಗೂ ಜೀವ ಐತಿ ಅನ್ನುವಂಥದ್ದು ಒಂದು ಕಾನ್ಸೆಪ್ಟಿಂದ ಭೂಮಿ ಸಾಯಬಹುದು, ಮನುಷ್ಯ ವಿಷ ಉಂಡಿಂದ ಒಂದು ದಿವಸ ಸಾಯ್ತಾನಲ್ಲ, ಆ ಥರ ನಾವು ಭೂಮಿಗೆ ಭೂತಾಯಿಗೆ ವಿಷವನ್ನು ಹಾಕಿದೇವು ಅಂದ್ರೆ ಭೂತಾಯಿನೂ ಒಂದು ದಿವಸ ಮರಣವನ್ನು ಹಪ್ತಾಳ ಅನ್ನುವಂಥ ಒಂದು ನೋವಿನಿಂದ ಆ ಒಂದು ಶೂನ್ಯ ಬಂಡವಾಳದ ಕೃಷಿಯನ್ನು ಪ್ರಾರಂಭ ಮಾಡಿದೆವು ನಾವು ಸುಮಾರು 15 ವರ್ಷದಿಂದ. ಅದರಲ್ಲಿ 7 ಬೆಳೆಗಳನ್ನು ಕಂಡೆವು. ಕಂಡು ಇಕ್ಕಟ್ಟ ಆನಂತರ ಪೂಜ್ಯ ಕಾಡ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ವಿಡಿಯೋಗಳನ್ನು ನೋಡಿ, ಅವರ ಕಾರ್ಯಕ್ರಮಕ್ಕೆ ಹೋಗಿ, ಅವರಿಂದ ಪ್ರಭಾವಿತನಾಗಿ ಹೇಗೆ ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ ನೇರವಾಗಿ ಮಾರ್ಗದರ್ಶನ ಇಲ್ಲದೆ ಮೂರ್ತಿಯನ್ನು ಹೇಗೆ ಮನದಲ್ಲಿ ಸ್ಮರಿಸಿ ಬಿಲ್ವಿದ್ಯೆಯನ್ನು ಕಲಿತು, ಹಾಗೆ ನಾವು ಕಾಡ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ದ್ರೋಣಾಚಾರ್ಯರ ಮೂರ್ತಿಯನ್ನಾಗಿ ನನ್ನ ಮನದಲ್ಲಿ ಸ್ಮರಿಸಿ ಅವರ ಒಂದು ಭಾಷಣಗಳನ್ನು ವಿಡಿಯೋಗಳನ್ನು ನೋಡಿ ನನ್ನ ತೋಟದಲ್ಲಿ ಸುಮಾರು 9 ವರ್ಷದಿಂದ ನಾನು ಒಂದು ಹಿಡಿ ಒಂದು 100 ಗ್ರಾಮ ಸರ್ಕಾರಿ ಗೊಬ್ಬರ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಈ ಆಕಳ ಗೋಮಾತೆಯ ಸಗಣಿ ಹಾಗೂ ಗೋಮೂತ್ರ ಮತ್ತು ಅದು ಕರು ಹಾಕಿದಾಗ ಅದರ ಬಂದಿರತಕ್ಕಂತ ಮಾಸದ ಮುದ್ದೆಯನ್ನ ತೆಗೆದುಕೊಂಡು ಹೀಗೆ ಅನೇಕ ಸಾವಯವ ತಪ್ಪಲುಗಳನ್ನು ಹಾಕಿ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಸಮೃದ್ಧವಾಗಿ ನಾನು 9 ವರ್ಷದಿಂದ ಯಶಸ್ವಿಯಾಗಿದ್ದೀನಿ. ಹಾಗೆ ಅದರ ಜೊತೆಗೆ ಇವತ್ತಿನ ದಿವಸ ಈಗಿನ ಯುವಕರು ತೊಂದರೆ ಇಲ್ಲಾರ್ದ ತ್ರಾಸ ಇಲ್ಲಾರ್ದ ಬೆಳೆ ಬೆಳಿಬೇಕು ಅನ್ನುವಂತ ಕಾನ್ಸೆಪ್ಟ್ ಇಂದ ಎಲ್ಲಾ ರೈತರು ಯಾವ ರೀತಿ ರೈತರು ಕೃಷಿ ಮಾಡಕತ್ತಾರಪ್ಪ ಅಂದ್ರೆ ಕಂಪನಿ ಕೈಗೊಂಬೆಗಳು, ಕಂಪನಿ ನಮ್ಮನ್ನ ಕೈಗೊಂಬೆ ಮಾಡ್ಕೊಂಡ್ಬಿಟ್ರು. ರಾಸಾಯನಿಕ ಗೊಬ್ಬರಗಳ ಕಂಪನಿ, ಔಷಧಿಗಳ ಕಂಪನಿ, ಅವ್ರು ಹೇಳ್ದಂಗ ನಾವು ಕೇಳಬೇಕೈತಿ. ನಾವು ಭೂಮಿ ಹೇಳ್ದಂಗ ನಾವು ಕೇಳೋಲ್ಲ. ರೈತರು ನಾವು ಭೂಮಿಗೆ ನೋವಾಗತೈತಿ, ಭೂಮಿಗೆ ಏನ್ ಬೇಡಾಕತೈತಿ ಅನ್ನೋದನ್ನ ನಮಗ ಅರಿವಿಲ್ಲ. ಈ ಯಾವುದೇ ಒಂದು ಮಗುವಿಗೆ ಆರಾಮ್ ತಪ್ಪಿದಾಗ ಅದಕ್ಕೆ ಯಾವ ಇಂಜೆಕ್ಷನ್ ಬೇಕು ಅನ್ನೋದು ಡಾಕ್ಟರ್ ಗೊತ್ತಾಕತಿ. ಹಂಗ ನಾವು ಇವತ್ತಿನ ದಿವಸ ಭೂಮಿಯ ಉಳುವಣೆ ಒಡೆಯ ಅನ್ನೋದನ್ನ ನಾವು ಭೂಮಿ ಮಾಲೀಕರಿಗೆ ನಮ್ಮ ತಾಯಿಯ ಒಂದು ನೋವನ್ನ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನ್ ಬೇಕಾಗೈತಿ, ಏನ್ ಹೆಚ್ಚಾಗೈತಿ ಅನ್ನೋದಕ್ಕೆ ಅದು ನಮಗ ಏನಾಗ್ಬಿಟ್ಟದಪ್ಪ ಅಂದ್ರೆ ಗೊತ್ತಿಲ್ಲ. ಸಡನ್ ಆಗಿ ಸರ್ಕಾರ ಒಬ್ರು ತಂದು ಹಾಕೋದು ತಾನಿಕ ಅದಂಗಾಗಿ ಬೇಗ ಬೆಳೆ ಬರ್ತೈತಿ. ಅದೇ ರೀತಿ ಬೇಗನೆ ಅದು ಆ ಭೂಮಿ ಹಾಳಾಕೈತಿ. ಮುಂದೊಂದ್ ದಿವಸ ಭೂಮಿ ಭೂತಾಯಿ ಮರಣಿಸ್ತಾಳ ಅನ್ನುವಂತ ಒಂದು ಕಲ್ಪನೆ ನಂದು. ಅದು ಒಂದು ನೋವು ಕಾಡಕತೈತಿ. ಅದಕ್ಕಾಗಿ ಈಗಿನ ಯುವಕರು ಎಲ್ಲರೂ ಸಾವಯವ ಕೃಷಿ ಕಡೆಗೆ ಒಲವುಗಳನ್ನು ತೊಡಬೇಕು. ಮೊದಲ ಸ್ವಲ್ಪ ಉತ್ಪನ್ನ ಅದರ ಆದಾಯ ಕಡಿಮೆ ಬರ್ತೈತಿ, ಅದು ಸ್ವಲ್ಪ ತಾಳ್ಮೆ ಬೇಕು. ಸಾವಯವ ಕೃಷಿಯಲ್ಲಿ ಬಹಳಷ್ಟು ತಾಳ್ಮೆ ಬೇಕು. ತಾಳ್ಮೆ ಆಗಿ ಯಶಸ್ವಿ ಆದೇವು ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ, ಈಗ ನನ್ನ 9 ವರ್ಷದ ಅನುಭವದಲ್ಲಿ 4 ವರ್ಷ ಸಾವಯವ ಕೃಷಿ ಮಾಡಿದೆ. ಈಗ 3 ವರ್ಷದಿಂದ ಸಹಜ ಕೃಷಿಗೆ ಬಂದ್ಬಿಟ್ಟದೆ ನಮ್ಮ ಭೂಮಿ. ಹೆಂಗಪ್ಪ ಅಂದ್ರೆ ಏನೂ ಬೇಕಾಗಿಲ್ಲ, ಜೀವಾಮೃತನೂ ಬೇಕಾಗಿಲ್ಲ, ಯಾವುದೇ ಒಂದು ಸಾವಯವ ಲಿಕ್ವಿಡ್ ಸ್ಪ್ರೇ ಬೇಕಾಗಿಲ್ಲ, ಯಾವುದೇ ಇಲ್ಲ, ಸಹಜ ಕೃಷಿ. ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಗುಡ್ಡ ಗಾಡಿನಲ್ಲಿ ನಾವು ಊರಿಗೆ ಹೋಗುವ ಮುಂದ ರಸ್ತೆ ಬದಿಯಲ್ಲಿ ಸಾಕಷ್ಟು ಕಳೆಗಳು ಗಿಡಗಳು ಸಮೃದ್ಧವಾಗಿ ಬೆಳೀತು. ಯಾವ ರೀತಿ ಬೆಳಿತೇವಪ್ಪ ಅಂದ್ರೆ ಅದಕ್ಕೆ ಸಹಜವಾಗಿ ಭೂಮಿಯಲ್ಲಿ ಅದನ್ನು ಹುಟ್ಟಿಸುವಂತಹ ಸಾಮರ್ಥ್ಯ ಅನುಜೀವಿಗಳು ಸಾಕಷ್ಟು ಶಕ್ತಿ ಐತಿ. ಅದು ನಮ್ಮ ಅರಿವಿಗೆ ಬರ್ತಾ ಇಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಕೃಷಿ ವಿಶ್ವವಿದ್ಯಾಲಯಗಳು ಸಹಿತ ಸಾಕಷ್ಟು ರೈತರಿಗೆ ಮನಮುಟ್ಟುವಂಗ ಕಾರ್ಯಕ್ರಮಗಳು ಮಾಡ್ತಾರ. ಆದರೂ ರೈತರ ಕಡೆ ಮನಸ್ಸನ್ನ ಮಾಡ್ತಾ ಇಲ್ಲ. ಇತ್ತಿತ್ತಲಾಗಿ ಒಂದು 25% ಮಾತ್ರ ಕೃಷಿ ಕಡೆಗೆ ಒಲವು ಮಾಡಕತ್ತಾರ. ಮುಂದಿನ ದಿನಮಾನದಲ್ಲಿ ಅಷ್ಟು ಜನರನ್ನು ಈ ಕಡೆ ಬಳಸಬೇಕು. ಇಲ್ಲಾಂದ್ರೆ ಇದೇ ರೀತಿ ನಾವು ರಾಸಾಯನಿಕ ಕೃಷಿಗಳನ್ನು ಮಾಡ್ತಾ ಹೋದೇವು ಅಂದ್ರೆ ಮುಂದೊಂದ್ ದಿವಸ ನಾವು ಪೂರಾ ಭೂಮಿ ತಾಯಿ ಅಂದ್ರೆ ನಮ್ಮ ಜನ್ಮ ಕೊಟ್ಟ ತಾಯಿ ಯಾವ ರೀತಿನೂ ಅದೇ ತಾಯಿನೂ ನಮ್ಗೆ ಅನ್ನ ಹಾಕುವಂತ ತಾಯಿ. ನಮ್ಮ ತಾಯಿ ಜನ್ಮ ನೀಡಿರ್ಬಹುದು, ಅನ್ನವನ್ನು ನೀಡ್ತಕ್ಕಂತಾಕಿ ಭೂತಾಯಿ. ಭೂತಾಯಿಗೆ ವಿಷ ಉಣಿಸಿದೇವು ಅಂದ್ರೆ ಆಕಿ ನಮ್ಗೆ ವಿಷವನ್ನು ಹಾಕ್ತಾಳ. ವಿಷ ಹಾಕಿದಳಪ್ಪ ಅಂದ್ರೆ ನಾವು ಸಾಯ್ತೇವು, ಭೂತಾಯಿನೂ ಸಾಯ್ತಾಳ. ಅದಕ್ಕಾಗಿ ಆ ಭೂತಾಯಿ ಉಳಿಸಿದೇವು ಅಂದ್ರೆ ಮಾತ್ರ ನಮ್ಗೆ ಜಗತ್ತು ಉಳಿಲಿಕ್ಕೆ ಸಾಧ್ಯ, ಅನ್ನದಾತನ ಉಳಿಲಿಕ್ಕೆ ಸಾಧ್ಯ. ಅನ್ನದಾತ ಉಳಿಬೇಕಾದ್ರೆ ಕೆಲವೊಂದಿಷ್ಟು ಕಂಪನಿಗಳು ಕೈಗೊಂಬೆ ಅದನ್ನ ತಮ್ಮ ಲಾಭಾಂಶಕ್ಕಾಗಿ ನಮ್ಮನ್ನು ರೈತರನ್ನ ಬಲಿಪುಷ್ಟಿ ಮಾಡಕತ್ತಾರ. ಅವರು ಈಗ ಒಂದು ಪ್ಯಾಕೆಟ್ ಒಬ್ಬ ಹಾಕ್ಯಾನಂದ್ರೆ ಇನ್ನೊಬ್ಬ 2 ಬ್ಯಾಗ್ ಅನ್ನು ಮತ್ತೊಬ್ಬ ಹಾಕ್ತಾನ. ಹಿಂಗಾಗಿ ಭೂಮಿಯನ್ನು ಹದಗೆಡಿಸಿ ಬಂಜರು ಭೂಮಿಯನ್ನು ಮಾಡಕತ್ತೇವು. ಅದಕ್ಕಾಗಿ ನಾ ಇವತ್ತಿನ ದಿವಸ ಎಲ್ಲ ಅನ್ನದಾತರಲ್ಲಿ ಅವರ ಪಾದಕ್ಕೆ ಪ್ರಣಾಮಗಳು ಸಲ್ಲಿಸಿ ಏನಕ್ಕೆ ಬೇಡ್ಕೋತೀನಪ್ಪ ಅಂದ್ರೆ ದಯಮಾಡಿ ಎಲ್ಲರೂ ಸಾವಯವ ಕೃಷಿ ಕಡೆಗೆ ಬರ್ರಿ. ನಮ್ಮ ಮೂಲ ಏನು, ನಮ್ಮ ಹಿರಿಯರು, ನಮ್ಮ ತಂದೆಯವರು ಯಾವುದೇ ಸರ್ಕಾರಿ ಗೊಬ್ಬರವನ್ನ ರಾಸಾಯನಿಕಗಳನ್ನು ಬಳಸದೆ ಬೆಳೆ ಬೆಳೀತಾ ಇದ್ರು. ಅವ್ರು ಸಮೃದ್ಧವಾಗಿ ಬೆಳೀತಿದ್ದು, ಎಲ್ಲರೂ ಆರೋಗ್ಯವಾಗಿದ್ದು. ಇವತ್ತಿನ ದಿವಸ ಒಂದು ಉದಾಹರಣೆ ಹೇಳಬೇಕಪ್ಪ ಅಂದ್ರೆ ನಮ್ಮ ಫ್ರೆಂಡ್ಸ್ ಲೆವೆಲ್ದಾಗ ಕ್ಯಾನ್ಸರ್ ಆಯ್ತು, ಹಾರ್ಟ್ ಆಯ್ತು ಅನ್ನುವಂತ ಮಾತು ಬರ್ತೀವಿ. ಅವ್ರು ಏನು ಯಾವುದೇ ಹ್ಯಾಬಿಟ್ ದುಶ್ಚಟಗಳನ್ನು ಮಾಡ್ತಾ ಇರಲಿಲ್ಲ. ಅವ್ರಿಗೆ ಹೆಂಗ್ ಕ್ಯಾನ್ಸರ್ ಆಯ್ತು ಅಂದ್ರೆ ನಾವು ಉಣ್ತಕ್ಕಂಥ ಆಹಾರದಲ್ಲಿ ವಿಷ ಐತಿ. ಭೂಮಿಗೆ ವಿಷ ಹಾಕಿದೇವು ಅಂದ್ರೆ ನಾವು ವಿಷನ ಉಣ್ತೇವೆ. ಅದಕ್ಕಾಗಿ ವಿಷ ಇಲ್ಲದೆ ವಿಷಮುಕ್ತ ಭೂಮಿಯನ್ನು ಮಾಡಿದೇವು ಅಂದ್ರೆ ವಿಷಮುಕ್ತ ಆಹಾರವನ್ನು ಸ್ವೀಕಾರ ಮಾಡಿ ನಾವೆಲ್ಲ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದೊಂದು ನಾನು ಮನವಿಯನ್ನು ಮಾಡ್ತೀನಿ ಎಲ್ಲ ರೈತರಲ್ಲಿ. ಸರ್, ಸಾವಯವ ಕೃಷಿ ಶುರು ಮಾಡುವಂತಹ ಒಂದು ಸಂದರ್ಭದೊಳಗ ಏನು ತಾವು ಉತ್ಸಾಹದಿಂದನೇ ಶುರು ಮಾಡಿದ್ರಿ, ವಿಷಮುಕ್ತ ಆಹಾರ ತಯಾರು ಮಾಡಬೇಕು ಅಂತ ಹೇಳಿ. ಆದ್ರೆ ಮೊದಲಿನ ದಿನಗಳು ಅಷ್ಟು ಸರಿ ಇರಲಿಲ್ಲ. ತಾವು ಹೇಳದಂಗ ಬಹಳಷ್ಟು ಕಷ್ಟಗಳಾದವು, ನಿರಾಶೆ ಒಡಮೂಡಿತು. ಆನಂತರ ಕಳೆದ ಒಂದು 8-9 ವರ್ಷಗಳಿಂದ ಬಹಳ ಒಳ್ಳೆ ರೀತಿಯಿಂದ ನಡೆದ ಅನ್ನುವಂತಹ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಈಗ ನಿಮ್ಮ ಮಣ್ಣಿನ ಆರೋಗ್ಯ ಯಾವ ರೀತಿ ಅದ, ಬೆಳೆ ಆರೋಗ್ಯ ಯಾವ ರೀತಿ ಅದ, ಮತ್ತೆ ಅದಕ್ಕೆ ಬರುವಂತಹ ಒಂದು ಬೆಲೆ ಏನ್, ಕಬ್ಬು ತಾವು ಬೆಳೀತಾ ಇದ್ರಿ, ಈ ಕಬ್ಬಿನ ಬೆಲೆ ಯಾವ ರೀತಿ ತಮಗೆ ಸಿಗ್ತಾ ಇದೆ, ನಮ್ಮ ರೈತರಿಗೆ ಯಾವ ರೀತಿ ಈ ಒಂದು ತಮ್ಮ ಬೆಳೆ ಮಾದರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ. ಅಂದ್ರೆ ನಮ್ಮ ಮೊದಲು ಬೆಳೆ ಮಾಡಿದಾಗ ಕಷ್ಟ ನಷ್ಟಗಳು ಬಂದು ಅದನ್ನ ಎದುರಿಸಿದೆವು. ಎದುರಿಸಿ ಅದರಲ್ಲಿ ನಾನು ಸೋತು ಗೆದ್ದೆ. ಗೆದ್ದು ಇವತ್ತ ಸುಮಾರು 22 ಜಿಲ್ಲೆಗಳಲ್ಲಿ ನಾನು ರಾಜ್ಯ ಮಟ್ಟದ ಸಾವಯವ ಕೃಷಿ ಸಂವಾದ, ನಮ್ದೊಂದು ಕೃಷಿಕ ಸಮಾಜ ನವದೆಹಲಿ ರೈತ ಸಂಘ ರಾಷ್ಟ್ರೀಯ ಸಂಘಟನೆ ಇದೆ. ಅವರು ನಮ್ಮ ರಾಜ್ಯದಲ್ಲಿ 22 ಜಿಲ್ಲೆಗಳಲ್ಲಿ ನನ್ನನ್ನ ಕರೆಸಿ 30 ಉಪನ್ಯಾಸಗಳನ್ನು ನೀಡಿದ್ದೀನಿ. ಅಲ್ಲಿ ಹೋದಾಗ ಸಾವಿರಾರು ಯುವಕರು ನಮ್ಮ ಒಂದು ಕಥೆಯನ್ನು ಕೇಳಿ ಅವರು ಸಹಿತ ನಿಮ್ಮ ಮಾದರಿ ರೈತರು ನಮ್ಮ ಫಾರ್ಮ್ಗಳಿಗೆ ಬರ್ರಿ, ಬಂದು ನಮ್ಮ ಮಾರ್ಗದರ್ಶಿ ನೀಡ್ರಿ, ಮತ್ತೆ ಆಗ ಆಗಲಿ ದೂರವಾಣಿ ಕರೆಯನ್ನು ಮಾಡ್ತಿರ್ತಾರ, ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ. ಈಗ ಉಳಿದೆಲ್ಲರೂ ನಮ್ಮ ತೋಟಕ್ಕೆ ಆಜುಬಾಜು ನಮ್ಮ ಮಗ್ಗಲ ತೋಟದವ್ರು ಸಹಿತ ರಾಸಾಯನಿಕ ಕೃಷಿ ಮಾಡ್ತಾರ, ನಾನು ಸಾವಯವ ಕೃಷಿ ಮಾಡ್ತೀನಿ. ಅವರಿಗೆ ನಮಗೆ ಬೆಳೆಯನ್ನು ಹೋಲಿಸಿದಾಗ ಪ್ರಥಮದಲ್ಲಿ ಕಬ್ಬು ಕಟಾವಾದಾಗ ಬೆಳೆಯುವ ಸ್ವಲ್ಪ ಕುಂಠಿತ ಅನಿಸ್ತದೆ, ಅವರು ಸರ್ಕಾರ ಗೊಬ್ಬರ ಹಾಕಿದಾಗ ಸಮೃದ್ಧವಾಗಿ ಬಂದಿರ್ತದೆ. ಒಂದು ಎರಡು ಮೂರು ತಿಂಗಳಲ್ಲಿ ಅದು ಸರ್ಕಾರ ಗೊಬ್ಬರದ ರಾಸಾಯನಿಕ ಗೊಬ್ಬರದ ಒಂದು ಶಕ್ತಿ ಕಡಿಮೆ ಆದಾಗ ಮತ್ತೆ ಬೆಳೆ ಕೆಳಗುಂತದೆ. ಆ ನಂತರ ನನ್ನ ಬೆಳೆ ಏನು ಭೂಮಿಯಲ್ಲಿರ್ತಕ್ಕಂತ ಸಾವಯವ ಉತ್ಪನ್ನಗಳ ಅಣುಜೀವಿಗಳನ್ನ ತೆಗೆದುಕೊಂಡು ಬೆಳೆಯಕತ್ತಪ್ಪ ಅಂದ್ರೆ ಆ ಮಗ್ಗಲ್ ತೋಟದವರಿಗೆ ಮತ್ತು ನಮ್ಮ ತೋಟದವರಿಗೆ ಬೆಳೆನ ಡಿಫ್ರೆನ್ಸ್ ಆಗ್ಬಿಡ್ತದೆ. ಅವಾಗ ಏನಂತಾರೆ, ಇವ್ರು ಏನ್ ಹಾಕಿ ಬೆಳೀತಾರ, ಏನು ಗೊಬ್ಬರನ ಹಾಕಂಗಿಲ್ಲ, ಹೆಂಗ್ ಬೆಳಿತೈತಿ ಅನ್ನೋದನ್ನ ಆಶ್ಚರ್ಯವಾಗಿ ನೋಡ್ತಾರ. ಇತ್ತಿತ್ತಲಾಗಿ ಮೊದಲು ನನ್ನನ್ನು ಎಲ್ಲರೂ ಅಸಹ್ಯವಾಗಿ ನೋಡ್ತಿದ್ರು, ಏನ್ ಮಾಡ್ತಾರ ಇವರು, ಆಕಳ ಸಗಣಿ ತರ್ತಾರ, ಗೋಮೂತ್ರ ತರ್ತಾರ, ಹೊಲಸು ಇದ್ರೊಳಗೆ ಕೇರ್ತಾರ ಅನ್ನುವಂತ ಒಂದು ಅಸಹ್ಯ ಭಾವನೆಯಿಂದ ನೋಡ್ತಿದ್ರು. ಇತ್ತಿತ್ತಲಾಗಿ ನನ್ನ ಬೆಳೆಯನ್ನು ನೋಡಿ ಹಾಗೂ ನನ್ನ ಕಟ್ಟಕಡೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ನೀಡಿದಾಗ ಇವತ್ತು ನನ್ನನ್ನು ವಿಶೇಷವಾಗಿ ನೋಡಕತ್ತಾರ, ಹಾಗೂ ಅವರು ಸಹಿತ ನನ್ನಿಂದ ಮಾರ್ಗದರ್ಶನ ಪಡೆಯಕತ್ತಾರ. ನಮ್ಮೂರೊಳಗೆ ಸುಮಾರು 10-15 ನನ್ನ ಗೆಳೆಯರು ಸಹಿತ ಸಾವಯವ ಕೃಷಿ ಕಡೆ ಒಲವು ತೋರಿಸಿ ಅವರು ಮಾರ್ಗದರ್ಶನ ತಗೊಂಡು ಮಾಡಕತ್ತಾರ. ಇತ್ತಿತ್ತಲಾಗಿ ಈಗ ಸದ್ದ ಅಷ್ಟೂ ನಾವು ಸಾವಯವ ಕೃಷಿ ಒಳಪಡಿಸೇವು. ಸುಮಾರು 1-4 ಎಕರೆ ಜಮೀನು ನಮ್ದು ಐತಿಪ್ಪ ಅಂದ್ರೆ ಅಷ್ಟು 4 ಎಕರೆನೂ ಒಮ್ಮೆ ಸಾವಯವ ಕೃಷಿ ಒಳಪಡಿಸಿದೇವು ಅಂದ್ರೆ ಯಶಸ್ವಿ ಆಗಾಕ ಸ್ವಲ್ಪ ಕಷ್ಟ ಅನಿಸ್ತತಿ. ಅದಕ್ಕಾಗಿ ಹಂತ ಹಂತವಾಗಿ ಮೊದಲು 2 ಎಕರೆ ಮಾಡಿ ಆ ನಂತರ ಮತ್ತೆ 2 ಎಕರೆ ಅದು ಪೂರ ಸಂಪೂರ್ಣ ಸಾವಯವಕ್ಕೆ ಒಳಪಟ್ಟಾಗ ಮುಂದೆ ಮಾಡಬೇಕು ಅಂತೇಳಿ ನಾನು ರೈತರಲ್ಲಿ ಒಂದು ವಿನಂತಿ ಮಾಡ್ಕೋತೇನೆ. ಅಂದ್ರೆ ಈಗ ನಿಮ್ಮ ಸುತ್ತಮುತ್ತಲ ಇರುವಂತಹ ರೈತರು ಇಂತಹ ಒಂದು ಪದ್ಧತಿಯನ್ನು ನೋಡಿ ಅವರು ಕೂಡ ಸಾಕಷ್ಟು ಪ್ರಮಾಣದೊಳಗೆ ಅಳವಡಿಸಿಕೊಳ್ತಾ ಇದ್ದಾರೆ ಅಂತೇರಿ? ಹೌದು ಸರ್, ಇತ್ತಿತ್ತಲಾಗಿ ಏನೈತೆ, ಈಗ 2 ವರ್ಷದಿಂದ ನಮ್ಮ ಬೆಳೆಯನ್ನು ನೋಡಿ ನಮ್ಮ ತೋಟಗಳಿಗೆ ಬಂದಂತಹ ಶಿಕ್ಷಕರು ಸಹಿತ ಅವರು ಕೃಷಿ ಕಡೆ ಒಲವು ತೋರಿ ಸುಮಾರು ಜನ ದ್ರಾಕ್ಷಿಗೂ ಸಾವಯವ ಕೃಷಿಯನ್ನ ಅಳವಡಿಸ್ತಾರ, ನೀವೇನ್ ಮಾಡಿದ್ರೆ ನಮ್ಮ ಮಾರ್ಗದರ್ಶನ ನೀಡ್ರಿ ಅಂತ ಹೇಳ್ತಾರ. ನಮ್ಮ ಗೆಳೆಯರು ಸುಮಾರು 15-20 ಜನ ನಮ್ಮೂರೊಳಗೆ, ಆ ನಂತರ ಬೇರೆಯವರೊಳಗೂ ಹಂಗೆ ನಾವು ಸತತವಾಗಿ ದೂರವಾಣಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತೇವೆ. ಮತ್ತ ರಜಾ ದಿನಗಳಲ್ಲಿ ಒಬ್ಬರು ಫಾರ್ಮಿಗೆ ವಿಸಿಟ್ ಹೋಗ್ತೀನಿ ನಾನು ಸ್ವಂತ ಖರ್ಚಿಂದ, ನೀಲ್ರಿ ನೀವು ಬಸ್ಯಾರ ತಗೋರಿ, ಕಾರ್ ಬಾಡಿಗೆ ತಗೋರಿ, ಬರ್ರಿ ಅಂತೇಳಿ ಬೇರೆ ತಾಲೂಕುಗಳಿಗೆ ಬೇರೆ ಜಿಲ್ಲೆಗಳಿಗೆ ಕೊಡ್ತಾರ. ಆದ್ರೆ ಅವರಿಂದ ನಾನು ಏನು ಸಂಭಾವನೆ ತಗೋದು, ನನ್ನ ಸ್ವಂತ ಖರ್ಚಿನಲ್ಲಿ ಅವ್ರಿಗೆ ಹೋಗಿ ಮಾರ್ಗದರ್ಶನ ನೀಡ್ತೀನಿ. ನನಗೆ ಇದು ಶಿಕ್ಷಕ ವೃತ್ತಿಗಿಂತ ಕೃಷಿಕ ವೃತ್ತಿಯಲ್ಲಿ ಮಾರ್ಗದರ್ಶನ ಇದು ಖುಷಿ ಕೊಡ್ತತಿ ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡಿ ಬರ್ತಾ ಇದ್ದೆ ಸರ್. ಈಗ ನಿಮ್ಮ ಕಬ್ಬಿನ ಇಳುವರಿ ಎಷ್ಟು ತಗೊಳ್ತಾ ಇದ್ದೀರಿ ಮತ್ತೆ ಅದರ ಬೆಲೆ ಏನು ಬರ್ತಾ ಇದೆ? ಸಾವಯವ ಕಬ್ಬು ಅಂತಂದ್ರೆ ಏನು ಫ್ಯಾಕ್ಟರಿಯವರು ಅದಕ್ಕೇನು ಬೇರೆ ರೇಟ್ ಕೊಡ್ತಾ ಇದ್ದಾರೋ ಹೆಂಗ, ಇದ್ರ ಬಗ್ಗೆ ಏನಾದರೂ ವಿಚಾರ? ಇಲ್ಲ ಸರ್, ಅದು ನಾವು ಸಾವಯವ ಕೃಷಿ ಮಾಡೋರಿಗೆ ಅದೇ ಮಾರ್ಕೆಟ್ನಲ್ಲೇ ನಾವು ಇವತ್ತಿನ ದಿವಸ ಫೇಲ್ ಆಗತ್ತೆ ಸರ್. ಮಾರ್ಕೆಟ್ ಇಲ್ಲ ಸಾವಯವ ಕೃಷಿಗೆ, ಎಲ್ಲೋ ಒಬ್ರು ಬೆಳೀತಾರ, ಸಂಪೂರ್ಣ ಎಲ್ಲರೂ ಒಂದು ಗ್ರಾಮದಲ್ಲಿ ಸಾವಯವ ಕೃಷಿ ಗ್ರಾಮ ಆದ್ರೆ ಅಲ್ಲೇ ಒಂದು ಮಾರ್ಕೆಟ್ ಅನ್ನು ಮಾಡಿ ಒಂದು ಬೆಲ್ಲವನ್ನ ಬೆಲ್ಲದ ಫ್ಯಾಕ್ಟ್ರಿ ತಯಾರು ಮಾಡಿ ಇಲ್ಲ ಬೇರೆ ಜ್ಯೂಸ್ ಮಾಡಿ ಮಾಡಬಹುದು. ಆದ್ರೆ ಒಂದು ಊರೊಳಗೆ ಒಬ್ರು ಇಬ್ರು ಮಾಡಿದ್ರೆ ಮಾರ್ಕೆಟ್ ಸಿಗಲ್ಲ ಸರ್. ಹಂಗಾಗಿ ರಾಸಾಯನಿಕ ಕೃಷಿ ಮಾಡಿದಾಗ ಯಾವ ರೇಟ್ ಕೊಡ್ತಾರೋ ಅದೇ ರೇಟಿನಲ್ಲಿ ನಾನು ಫ್ಯಾಕ್ಟ್ರಿ ಕಳಿಸ್ತಾ ಇದ್ದೀನಿ. 3,000ರಲ್ಲಿ ಕೆಲವೊಂದು ಕಬ್ಬಿನ ಫ್ಯಾಕ್ಟ್ರಿ ಸಾವಯವ ಬೆಲ್ಲವನ್ನು ಮಾಡೋರು 5,000 ರೂಪಾಯಿಗೆ ಒಂದು ಟನ್ ಅನ್ನು ತಗೋತಾರ. ಆದ್ರೆ ನಮಗೆ ಮಾರ್ಕೆಟ್ ಇಲ್ಲ, ಅದಕ್ಕಾಗಿ ನಾರ್ಮಲ್ ನಾವು ಸಕ್ಕರೆ ಫ್ಯಾಕ್ಟ್ರಿಗೆ ನಾವು ಕೊಡ್ತಾ ಇದ್ದೇವೆ ಸರ್. ಮಾರ್ಕೆಟ್ ಅಲ್ಲಿ ನಾವು ಆಗ್ತಾ ಇಲ್ಲ ಮಾರ್ಕೆಟ್. ಅದು ಸಾವಯವ ಕೃಷಿ ಕಬ್ಬಿಗೆ 10 ಎಕರೆ ಕಬ್ಬಿದೆ ಸರ್. ಆ ಸಾವಯವ ಕೃಷಿಯಲ್ಲಿ ಬೆಳೆದಿದ್ದು ಇಳುವರಿ ಎಷ್ಟು ಬರ್ತದೆ? ಇಳುವರಿ ಮೊದಲ ಕಡಿಮೆ ಸರ್. ಫಸ್ಟ್ನೇ ವರ್ಷ ಮಾಡಿದಾಗ ನನಗೆ 25-30 ಟನ್ ಆಯ್ತು 1 ಎಕರೆಗೆ. 2ನೇ ವರ್ಷ 35-40 ಟನ್ ಆಯ್ತು. 3ನೇ ವರ್ಷದಾಗ 50 ಟನ್ ಆಯ್ತು. 4ನೇ ವರ್ಷಕ್ಕೆ ಏನೈತಿ 50-55, 60-62, 50-60. ಈಗ ನಾರ್ಮಲ್ ರೇಂಜ್ ನಾಗ ಯಾವ ರೀತಿ ಬೆಳೀತಾರ ಅವ್ರಿಗಿಂತ 4-5 ಟನ್ ವರ್ಷ ಇದು ಹೆಚ್ಚಾಗ್ತಾ ಇದೆ. ಇದು ಸಾವಯವ ಕೃಷಿ 3 ವರ್ಷನೂ ಹೆಚ್ಚಾಗುತ್ತೆ ಸರ್. ಅಂದ್ರೆ ಒಂದು ಲೆಕ್ಕದ ಪ್ರಕಾರ ನಾವೇನ್ ನಿರೀಕ್ಷೆ ಮಾಡಿದ್ವಿ, ಸಾವಯವ ಕೃಷಿಯಿಂದ ಮೊದಲಿಗೆ ಕಡಿಮೆ ಆಗ್ತದೆ, ಆಮೇಲೆ ಬರ್ತಾ ಬರ್ತಾ ಏನು ಸುಸ್ಥಿರತೆಯನ್ನು ಸಾಧಿಸ್ತೀರಿ, ಮತ್ತೆ ಇಳುವರಿ ಹೆಚ್ಚಾಗ್ತದೆ ಹೊರತಾಗಿ ಕಡಿಮೆ ಆಗೋದಿಲ್ಲ ಅನ್ನುವಂಥದ್ದು. ಈಗೇನು ತಾವು ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ವಾತಾವರಣದೊಳಗೆ ಸಾಕಷ್ಟು ಏರುಪೇರುಗಳಾಗ್ತಿರ್ತಾವೆ, ಅದರ ಪರಿಣಾಮ ನಿಮ್ಮ ಬೆಳೆ ಮೇಲೆ ಏನಾದರೂ ಆಗ್ತದನ ಹೆಂಗ? ಮತ್ತ ರೋಗ ಕೀಟಗಳು ಏನು ನಾವು ಅಂತೀವಿ, ಅದರ ಪರಿಣಾಮ ಯಾವ ರೀತಿ ಅದ ಅಂತೀರಿ ನಿಮ್ಮ ಬೆಳೆ ಮೇಲೆ? ಸರ್, ಸಾವಯವ ಕೃಷಿ ಮಾಡುವಂತ ನನ್ನ ಒಂದು ಸ್ವಂತ ಅನುಭವದ ಪ್ರಕಾರ ಸಾವಯವ ಕೃಷಿಗೆ ರೋಗ ರುಜಿನಗಳು ಹವಾಮಾನದ ವೈಪರೀತ್ಯ 75% ಏನು ಪ್ರಭಾವ ಬೀರಲ್ಲ ಸರ್. ರಾಸಾಯನಿಕ ಕೃಷಿಯಲ್ಲಿ 90% ಹವಾಮಾನ ವೈಪರೀತ್ಯ, ಕ್ರಿಮಿಕೀಟಗಳು, ರೋಗ ರುಜಿನಗಳು ಜಾಸ್ತಿ ಬರ್ತಾವೆ ಸರ್. ಯಾಕಂದ್ರೆ ಒಬ್ಬ ಸದೃಢವಾದ ಮನುಷ್ಯನಿಗೆ ರೋಗ ರುಜಿನಗಳು ಬರೋದು ಹೆಂಗ್ ಕಡಿಮೆ, ಹಂಗೆ ಸದೃಢವಾದಂತಹ ಭೂಮಿಯಾಗಿ ತಯಾರಾಗ್ಬಿಟ್ಟ ಸರ್. ಹವಾಮಾನ ವೈಪರೀತ್ಯ ಆದ್ರೂ ತಡ್ಕೋತೈತಿ, ರೋಗ ರುಜಿನಗಳು ಆದ್ರೂ ತಡ್ಕೋತಾವ. ಉದಾಹರಣೆ, ನಮ್ಮ ಭೂಮಿನ ಒಂದು ಸುಮಾರು 1-1.5 ತಿಂಗಳಿಂದ ಸಂಪೂರ್ಣ ನೀರಲ್ಲಿ ನಿಂತಿತ್ತು ಕಬ್ಬು. ಈ ಮತ್ತೊಬ್ರು ನೀರಲ್ಲಿ ನಿಂತಿದ್ದು ಅದು ತೂಕವನ್ನು ಕಳೆಯಿತ್ರು. ನಮ್ಮ ಭೂಮಿಯಲ್ಲಿ ಇದ್ದಂತ ಕಬ್ಬು ತೂಕವನ್ನು ಕಳ್ಕೊಳ್ಳಲ್ಲ ಸರ್. ಮತ್ತ ಇವು ದೊನ್ನೆ ಹುಳ ಅಂತ ಹೇಳತ್ತ ಸರ್, ಅದು ರಾಸಾಯನಿಕ ಕೃಷಿ ಮಾಡೋರ್ಗೆ ಹೇಳ್ತದ ಸರ್. ಆ ಅವಧಿ ಬಿಟ್ರೆ ದೊನ್ನೆ ಹುಳ ಹತ್ತತಿ ಅದು ಅಂತ ಹೇಳ್ತಾರ. ರಾಸಾಯನಿಕ ಕೃಷಿ ಮಾಡೋ ಕಂಪಲ್ಸರಿ ಆತದ ಸರ್. ಆದ್ರೆ ನಾವು ಸಾವಯವ ಕೃಷಿ ಮಾಡೋ ದೊನ್ನೆ ಹುಳನ್ನು ಹತ್ತದಲ್ಲ, ಯಾವುದೇ ರೋಗ ರುಜಿನಗಳು ಬರೋದಿಲ್ಲ, ಏನೂ ಬರುದು ಸರ್. ತಡ್ಕೊಳ್ಳುವಂತ ಶಕ್ತಿ ಆ ಬೆಳೆಗೆ ಆ ಸಾಮರ್ಥ್ಯ ಭೂಮಿ ತಾಯಿ ಕೊಟ್ಟಿರ್ತಾರೆ ಸರ್. ನಮಗೌಡ್ರೆ, ತಾವು ಎರಡು ವೃತ್ತಿ ಮಾಡ್ತಾ ಇದ್ದೀರಿ, ಒಂದು ಶಿಕ್ಷಕ ವೃತ್ತಿ, ಇನ್ನೊಂದು ಕೃಷಿಕನ ವೃತ್ತಿ ಮಾಡ್ತಾ ಇದ್ದೀರಿ. ಎರಡು ವೃತ್ತಿ ಒಳಗೆ ಏನದ ಅಂತಂದ್ರೆ ತಾವು ಕಲಿಸ್ತಾ ಇದ್ದೀರಿ, ಒಂದು ಮಕ್ಕಳಿಗೆ ಕಲಿಸ್ತಾ ಇದ್ದೀರಿ, ಒಂದು ರೈತರಿಗೆ ಕಲಿಸ್ತಾ ಇದ್ದೀರಿ. ಮಕ್ಕಳಿಗೆ ಸಾವಯವ ಕೃಷಿ ಬಗ್ಗೆ ಏನಾದರೂ ಮಾಹಿತಿ ನೀಡಿ ಅವರಿಗೆ ಈ ನಿಟ್ಟಿನೊಳಗೆ ಮುಂದಿನ ದಿನಗಳಲ್ಲಿ ನೀವು ತಯಾರಾಗಬೇಕು ಅನ್ನುವಂಥ ವಿಚಾರ ಹೇಳ್ತಾ ಇದ್ದೀರಿ. ಹಾ ಸರ್, ಹೇಳ್ತೇವೆ ಸರ್. ಸಮಯ ಸಂದರ್ಭ ಬಂದಾಗ ಶಾಲೆಯಲ್ಲಿ ಸಣ್ಣ ಕೈ ತೋಟ ಮಾಡಿ ಅದರಲ್ಲಿ ವಿಷಮುಕ್ತವಾಗಿರ್ತಕ್ಕಂಥ ಯಾವುದೇ ಗೊಬ್ಬರವನ್ನು ಹಾಕಿದೆ, ಸಗಣಿ ಗೊಬ್ಬರವನ್ನ, ತಿಪ್ಪೆ ಗೊಬ್ಬರವನ್ನು ಹಾಕಿ ನಮಗೆ ಬಿಸಿಯೂಟಕ್ಕೆ ಬೇಕಾದಂತಹ ತರಕಾರಿಗಳನ್ನು ಬೆಳೆಯಲಿಕ್ಕೆ ಮಕ್ಕಳಲ್ಲಿ ಪ್ರೇರೇಪಿಸ್ತೇನೆ. ಅದನ್ನು ಬೆಳೆದು ಅದು ಸಮೃದ್ಧವಾಗಿ ಬರೋಣ, ಒಂದು ಸುಮಾರು 8-10 ದಿವಸ ಇಟ್ಟರು ಅದು ಸಾವಯವದಲ್ಲಿ ಬೆಳೆದಂತಹ ತರಕಾರಿ ಹಾಳಾಗೋದಲ್ಲ ಸರ್. ರಾಸಾಯನಿಕದಲ್ಲಿ ಬೆಳೆದಿದ್ದು ಇವತ್ತು ತಂದದ ತರಕಾರಿ ನಾಳೆಗೆ ಹಾಳಾಗಿ ಹೋಗ್ಬಿಡುತ್ತೆ ಸರ್. ಅದಕ್ಕಾಗಿ ಮಕ್ಕಳಲ್ಲಿಯೂ ಸಹಿತ ಅದನ್ನು ನೋಡಿ ಅಗಾಧ ಆಶ್ಚರ್ಯವನ್ನು ಪಡಿಸಿ ಅವರೂ ಸಹಿತ ತಮ್ಮ ತಂದೆ ತಾಯಿಯರಿಗೆ ನಾವು ಸಾವಯವದಲ್ಲಿ ಬೆಳೆದು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು ಬೇಡ, ಕ್ರಿಮಿನಾಶಕಗಳನ್ನು ಬಳಸೋದು ಬೇಡ ಅನ್ನುವಂತ ಮಾತನ್ನ ಅವ್ರ ತಂದೆ ತಾಯಿ ಹೇಳ್ತಾರೆ. ತಂದೆ ತಾಯಿಯರು ಸ್ಕೂಲಿಗೆ ಬಂದು ವಿಚಾರ ಮಾಡ್ತಾರೆ, ನೀವು ಇನ್ನು ಹಿಂಗ್ ಬೆಳಿತಿರತ್ತ ಯಾವ ರೀತಿ ಅಂತೇಳಿ ಮಕ್ಕಳು ಸಹಿತ ಉತ್ಸುಕತೆಯಿಂದ ಕೇಳ್ತಾರೆ ಸರ್. ಯಾಕಂತಂದ್ರೆ ಮಕ್ಕಳಿಗೆ ನಿಮ್ಮ ಪಾಠಗಳನ್ನು ಹೇಳಿದ್ರಿ ಅಂತಂದ್ರೆ ಅವ್ರಿಗೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಈಗ ವಯಸ್ಸಾದವರಿಗೆ ಬದಲಾವಣೆ ಆಗೋದು ಬಹಳ ಕಷ್ಟ, ಮಕ್ಕಳನ್ನು ನಾವು ತಯಾರು ಮಾಡಿದ್ರೆ ಮುಂದೆ ಅವರೇ ಸಂಪೂರ್ಣವಾಗಿ ಸಾವಯವ ಕೃಷಿ ಆಗುವಂತಹ ಒಂದು ಸಂದರ್ಭ ನಿರ್ಮಾಣ ಆಗುವುದು ನಮ್ಮಲ್ಲಿ. ಆ ವಿಚಾರ ಇಟ್ಟುಕೊಂಡು ತಮ್ಮ ಮಕ್ಕಳು ಈ ಏನು ಸಾವಯವ ಕಬ್ಬಿನ ತೋಟದ ತಮ್ಮದು ತೋಟಕ್ಕೆ ಕರ್ಕೊಂಡು ಬಂದು ಅವರಿಗೆ ತೋಟವನ್ನು ತೋರಿಸೋದಾಗ್ಲಿ ಅಥವಾ ಬೇರೆ ಕಡೆ ಎಲ್ಲಿ ಸಾವಯವ ಕೃಷಿ ನಡೆದ ಅಲ್ಲಿ ಹೋಗಿ ತೋರಿಸೋದಾಗ್ಲಿ, ಇವು ಎಲ್ಲ ಸಣ್ಣ ಸಣ್ಣ ಪ್ರವಾಸಗಳನ್ನು ತಾವೇನಾದ್ರೂ ಇಟ್ಕೊಂಡಿರ್ತೀರಿ? ಒಂದು ವರ್ಷಕ್ಕೊಂದ್ಸಲ ಇಟ್ಕೊಂಡಿರಿ, ಕ್ಷೇತ್ರ ದರ್ಶನ ಅಂತೇಳಿ. ಈಗ ನಮಗೆ ಬಿಜಾಪುರ ಹಿಟ್ನಾಳಿ ಫಾರ್ಮ್ ಸಮೀಪ ಸರ್, ಕೃಷಿ ಮೇಳ ಇದ್ದಾಗ ಅಲ್ಲಿ ಕರ್ಕೊಂಡೋಗಿ ಮಕ್ಕಳಿಗೆ ಕ್ಷೇತ್ರ ದರ್ಶನ ಮಾಡ್ತಾರೆ. ಅಲ್ಲಿ ಅಲ್ಲೇ ಕೆಲವೊಂದಿಷ್ಟು ಬೆಳೆಗಳನ್ನು ಬೆಳೆದಿರ್ತಾರೆ, ಸಾವಯವದಲ್ಲಿ ಬೆಳೆದಿರ್ತಾರೆ, ರಾಸಾಯನಿಕದಲ್ಲಿ ಬೆಳೆದಿರ್ತಾರೆ, ಅದನ್ನು ಸ್ವಲ್ಪ ವಿವರಣೆ ನೀಡ್ತಾರೆ ಸರ್ ಅವ್ರು ಕರ್ಕೊಂಡೋಗಿ. ಇನ್ನು ಮುಂದಿನ ದಿನಮಾನದಲ್ಲಿ ಕೆಲವೊಂದಿಷ್ಟು ರೈತರ ಹೊಲಗಳಿಗೆ ಒನ್ ಡೇ ಪಿಕ್ನಿಕ್ ಅಂತೇಳಿ ಹೋಗುವಂತ ಒಂದು ವಿಚಾರ ಮಾಡಿದೆವು ಸರ್. ನಮ್ಮ SDMC ಅಧ್ಯಕ್ಷ ಜೊತೆ ಮಾತಾಡಿ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ವಿಚಾರ ಐತೆ ಸರ್. ಈಗ ನೋಡ್ರಿ, ನಾವು ಒಂದು ಸಾಮಾಜಿಕ ಬೆಳವಣಿಗೆಯನ್ನ ನೋಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಬಹಳಷ್ಟು ಸಮಸ್ಯೆಗಳು, ಸಾಮಾಜಿಕವಾಗಿರಬಹುದು, ಆರ್ಥಿಕವಾಗಿರಬಹುದು, ಅವರ ಒಂದು ಏನು ಬೆಳೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಬಹುದು, ಇವು ಸಾಕಷ್ಟು ಸಮಸ್ಯೆಗಳಲ್ಲಿ ರೈತರು ತೊಳಲಾಡ್ತಾ ಇದ್ದಾರೆ. ಇಂಥದ್ದೇ ಒಂದು ಸಂದರ್ಭದೊಳಗೆ ಸಾಮಾಜಿಕ ಸಮಸ್ಯೆ ಕೂಡ ಅವರು ಎದುರಿಸಬೇಕಾಗಿದೆ. ಏನು ಅಂತಂದ್ರೆ, ನಮ್ಮ ರೈತರಿಗೆ, ರೈತರ ಮಕ್ಕಳಿಗೆ ಅಂದ್ರೆ ಹುಡುಗರು ಇರ್ತಾರಲ್ಲ, ಅವರಿಗೆ ಕನ್ನೇರು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ಅದ. ಸಾಮಾಜಿಕವಾಗಿ ಹೇಳಬೇಕು ಅಂತಂದ್ರೆ ಇದೇ ಒಂದು ನಿಟ್ಟಿನೊಳಗೆ ಇಡೀ ರೈತ ಸಮುದಾಯಕ್ಕೆ ಇಂಥ ಒಂದು ಪೀಡೆ ಆಗ್ತಾ ಇದೆ. ಈ ನಿಟ್ಟಿನೊಳಗೆ ತಾವು ಸಾಕಷ್ಟು ಕಾಳಜಿ ವಹಿಸಿ ಇದು ಹಿಂಗ ಆಗಬಾರದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ, ಯಾಕೆ ಕೊಡಂಗಿಲ್ಲ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ತಾವು ಈ ನಿಟ್ಟಿನೊಳಗೆ ಕಾರ್ಯ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಮಗೆ ಗೊತ್ತಾಯ್ತು. ಏನು ಅನುಭವ ತಮ್ದು ಸರ್? ಅನ್ನ ಬೇಕು ಎಲ್ಲರಿಗೂ ಉಣ್ಲಿಕ್ಕೆ, ಆದ್ರೆ ಅನ್ನದಾತನಿಗೆ ಹೆಣ್ಣು ಕೊಡ್ಲಿಕ್ಕೆ ಅಲ್ಲಿ ಅಂತಂದ್ರೆ, ನೀರು ಬೇಕು, ನೀರನ್ನು ಉಳಿಸಲಿಕ್ಕೆ ಎಲ್ಲ ಜನ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದಕ್ಕಾಗಿ ಒಂದು ನೋವು ಏನಪ್ಪಾ ಅಂದ್ರೆ, ಜಗದೊಡೆ ಯಾರಪ್ಪ ಅಂದ್ರೆ ಇವತ್ತಿನ ಸರ್ ರೈತ ಅನ್ನದಾತ. ಅನ್ನದಾತನಿಗೆ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಬಹಳ ನೋವಿನ ಸಂಗತಿ ಸರ್. ಅದಕ್ಕಾಗಿ ನಾನು ಸುಮಾರು ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಅದನ್ನೇ ಮನವಿ ಮಾಡ್ತಿರ್ತೇನೆ ಎಲ್ಲರೂ ಸಹಿತ. ರೈತರಿಗೆ ನೀವು ತುಚ್ಛವಾಗಿ ಕಾಣ್ತೀರಿ. ಮುಂದೊಂದು ದಿವಸ ರೈತ ಮುನಿಸಿಕೊಂಡ್ರೆ ನಾವು ನೀವು ಯಾರು ಇರಲ್ಲ. ನಾವು ದೊಡ್ಡ ಆಫೀಸರ್ ಇರ್ಬೋದು, ದುಡ್ಡು ಸಾಕಷ್ಟು ದುಡ್ಡು ತಿನ್ನಕ್ಕಾಗಲ್ಲ, ಅನ್ನನೇ ಬೇಕು ಹೊರತಾಗಿ. ಅನ್ನ ಬೆಳೆಯುವಂತ ರೈತನಿಗೆ ಮಕ್ಕಳಿಗೆ ನೀವು ಹೆಣ್ಣು ಕೊಡ್ಲಿಕ್ಕಂದ್ರೆ ಮತ್ತೆ ಯಾರಿಗೆ ಕೊಡೋರು ಅನ್ನುವಂತ ಮಾತನ್ನ ಇಟ್ಕೊಂಡು ಸುಮಾರು ನಾ ರೈತರ ಮಕ್ಕಳಿಗೆ ನನ್ನ ಒಂದು 8-10 ವರ್ಷದ ಒಂದು ಅನುಭವದಲ್ಲಿ ರೈತ ಸಂವಾದ ರೈತ ಕಾರ್ಯಕ್ರಮಕ್ಕೆ ಹೋದಾಗ 50-60 ಜನ ರೈತ ಮಕ್ಕಳಿಗೆ ನಾನು ಹೆಣ್ಣು ಒಂದು ಸಂಬಂಧ ಮಾಡಿಸಿ ಅವ್ರ ಮದುವೆಯನ್ನು ಮಾಡಿಸಿದಂತ ಒಂದು ಸಂತೃಪ್ತಿ ಭಾವ ಐತೆ. ಆದ್ರೆ ನಮ್ಮ ಮಾತು ಕೇಳಿದಾಗ ಅವರು ರೈತರು ನಿಶ್ಚಿತ ಆದಾಯ ಇಲ್ಲ, ಅವರು ಯಾವ ರೀತಿ ಅಂದ್ರೆ ಈಗ ಬೆಳೆ ಹಾಕ್ತೇವೆ ಸರ್ ಇಷ್ಟೇ ಆದಾಯ ಬರ್ತದೆ ಅನ್ನೋದಕ್ಕಿಲ್ಲ. ಈಗ ನಾನು ಶಿಕ್ಷಕ ವೃತ್ತಿ ಇದ್ರೆ ಒಂದು ತಿಂಗಳಿಗೆ ಒಂದು 60-70 ಪೇಮೆಂಟ್ ಬರ್ತೈತಿ, ನಮ್ಮ ಮಗಳು ಆರಾಮ ಹೇಳ್ತಾರ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರೂ ನೌಕರಿ ಅವರಿಗೆ ಸಣ್ಣ ನೌಕರಿ ಇರಲಿ ನೌಕರಿ ಅವ್ರಿಗೆ ಕೊಡುವಂತ ವಿಚಾರಗಳನ್ನು ಮಾಡ್ತಾರೆ. ನಾವು ರೈತರು ರೈತರಿಗೆ ಕೊಡ್ಲಿಕ್ಕರ ಬೇರೆದವ್ರು ಹೆಂಗ್ ಕೊಡ್ತಾರ ಅನ್ನುವಂತ ಮನವೊಲಿಸಿದಾಗ ಅವರು ನೌಕರದಾರಿಕೆತನು ಒಂದು ಆರಾಮ ಜೀವನ ಕಳೀತಾರ ಅನ್ನುವಂತ ಒಂದು ಮನವೊಲಿಸಿದಾಗ ಎಲ್ಲಾ ರೈತರು ಕೆಲವೊಂದಷ್ಟು ನೌಕರಿಸ್ತರ ಮಕ್ಕಳು ಈ ನಮ್ಮ ಮಾತನ್ನ ಕೇಳಿ ರೈತರ ಮಕ್ಕಳಿಗೆ ಕೊಟ್ರೆ ಅವರು ಈಗ ನೆನೆಸ್ತಾರೆ, ಇಲ್ಲ ಸರ್ ನೀವು ಹೇಳಿದ್ದು ಸರಿ, ನಾವು ನೌಕರಿದವ್ ಕೊಟ್ಟಿದ್ದೇವೆ ಅಂದ್ರೆ ಅವ್ ಸಾಮಾನ್ಯವಾಗಿ ಇದು ಮಾಡ್ತಿದ್ದ. ಇವತ್ತು ಇನ್ನೂ 40-50 ಲಕ್ಷ ರೂಪಾಯಿ ಸ್ಕಾರ್ಪಿಯೋ ಪಾರ್ಚುನರ್ ಗಾಡಿ ಒಳಗೆ ಅಡ್ಡಾಡುವಂತ ಸೌಭಾಗ್ಯ ನಮ್ಮ ರೈತರ ಮಕ್ಕಳಿಗೆ ಐತಿ. ಒಬ್ಬ ರೈತ ಆ ರೀತಿ ಮನಸ್ಸು ಮಾಡಿ ಸಾಧ್ಯ ಐತಿ ಅಂತೇಳಿ ಈ ಇವತ್ತಿನ ದಿನಮಾನದಲ್ಲಿ ಒಂದು ನೌಕರಿ ಐತಿ ಅಂದ್ರೂ ಸಹಿತ ಜಮೀನು ಎಷ್ಟು ಐತಿ ಅನ್ನುವಂತ ಮಾಸ್ಟಕ್ಕೆ ಬಂದಾರೆ. ಅದಕ್ಕೆ ಮುಂದೊಂದ್ ದಿವಸ ಈಗ ಇನ್ನ 10 ವರ್ಷ ಆಗಲಿ 15 ವರ್ಷ ಆಗಲಿ ರೈತರ ಮಕ್ಕಳನ್ನು ಹುಡುಕಾಡ್ಕೊಂಡು ಹೆಣ್ಣು ಕೊಡುವಂತ ಪರಿಸ್ಥಿತಿ ಬರ್ತದೆ ಸರ್. ಈ ಸದ್ಯಕ್ಕೆ ಮಾತ್ರ ನೌಕರಿ ಅನ್ನುವಂತ ಒಂದು ಹುಚ್ಚೈತಿ. ಮುಂದೊಂದ್ ದಿವಸ ರೈತರ ಈ ದೇಶದ ಬೆನ್ನೆಲುಬು ಅನ್ನುವಂತದ್ದು ಸಾಬೀತು ಮಾಡಿ ತೋರಿಸ್ತಾರೆ, ರೈತರನ್ನ ಹುಡುಕಾಡ್ಕೊಂಡು ಬರ್ತಾರೆ ಸರ್. ಅದೇ ಒಂದು ನೋವು ಸರ್ ನಮ್ಗೆ. ಅಡ್ಡಿಲ್ಲ, ತಾವು ಹೇಳುವಂತದ್ದಾಗ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಆದ್ರೆ ಈಗ ಇಂಥ ಒಂದು ಮನಸ್ಥಿತಿ ಯಾಕೆ ನಿರ್ಮಾಣ ಆಗ್ಯದ ಅನ್ನೋದ್ರ ಬಗ್ಗೆ ಏನಾದರೂ ತಾವು ವಿಚಾರ ಮಾಡಿದ್ರಿ? ಆರ್ಥಿಕತೆ ಹೌದು, ಒಂದು ಪರ್ಮನೆಂಟ್ ನಮಗೆ ನೌಕರಿ ಇತ್ತು, ಒಂದು ಸೋರ್ಸ್ ಇತ್ತು, ಒಂದು ಮೂಲ ಇತ್ತು, ಆದಾಯ ಇದ್ದು ಅಂತಂದ್ರೆ ಆಮೇಲೆ ಅದು ಯಾವತ್ತು ಇನ್ಕ್ರಿಮೆಂಟ್ ಅವೆಲ್ಲ ಬರ್ತಾವ, ಸವಲತ್ತುಗಳಿರ್ತಾವ, ಆರಾಮಿರ್ತೀವಿ ಅನ್ನುವಂತ ಒಂದು ಭಾವದಿಂದ ಈ ಒಂದು ವಿಚಾರ ಸರಿ ಇರಬಹುದು. ಆದ್ರೆ ಮತ್ತೆ ಬೇರೆ ಬೇರೆ ಏನು ಕಾರಣಗಳಿರಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವದೊಳಗೆ ಏನಾರು ಬಂದವ? ಅಂದ್ರ ಈಗ ಹವಾಮಾನ ವೈಪರೀತ್ಯಕ ಸರ್, ಮತ್ತ ಒಮ್ಮೆಮ್ಮೆ ಸಂದರ್ಭದೊಳಗ ಹೆಂಗಪ್ಪ ಅಂದ್ರ ರಿಟೈರ್ಮೆಂಟ್ ಆದ್ಮ್ಯಾಗ ಒಂದು ಫಂಡ್ ಬರ್ತೈತಿ, ಮಕ್ಕಳಿಗೆ ಪೆನ್ಷನ್ ಬರ್ತೈತಿ, ಅನ್ನುವಂತ ಉದ್ದೇಶಕ್ಕಾಗಿ ನೌಕರದಾರ ಬಯಸ್ತಾರ. ಸಿಟಿ ಒಳಗಿರುವಂತ ಈಗಿನ ಎಲ್ಲಾ ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದ್ರೆ ನಾವು ಸಿಟಿಯಾಗಿರ್ಬೇಕು, ಹಳ್ಳಿ ಒಳಗಿದ್ರ ನಮ್ಗೆ ಯಾರು ಹೇಳಿ ಕೊಡೋಲ್ಲ. ಮತ್ತೆ ಹಳ್ಳಿ ಒಳಗ ಸಾಮಾನ್ಯವಾಗಿ ಶಿಕ್ಷಣ ಸರಿ ಇರಲ್ಲ, ಆರೋಗ್ಯ ದೃಷ್ಟಿಯಿಂದ ದವಾಖಾನೆಗಳು ಆಸ್ಪತ್ರೆಗಳು ಇರಲ್ಲ. ಅದಕ್ಕಾಗಿ ರೈತರಪ್ಪ ಅಂದ್ರೆ ಕಷ್ಟ ಜೀವನ, ಮತ್ತೆ ರೈತರು ಮನೋರಂಜನೆಗಾಗಿ ಹೆಚ್ಚು ಒತ್ತು ಕೊಡೋದಿಲ್ಲ. ನೌಕರಸ್ ರಜಾ ದಿನದಲ್ಲಿ ಪ್ರವಾಸ ಹೋಗ್ತಾರೆ ತಮ್ಮೆಲ್ಲ ಫ್ಯಾಮಿಲಿಯನ್ನು ಕರ್ಕೊಂಡು. ರೈತರು ಆ ರೀತಿ ಆಗೋದಿಲ್ಲ, ಮಳೆ ಚಳಿ ಅನ್ನೋದಿಲ್ಲ. ಜೀವನವನ್ನು ಲೆಕ್ಕಿಸದೆ ಬೆಳೆಯನ್ನು ರಕ್ಷಣೆ ಮಾಡಕ್ಕೆ ಹೋಗ್ತಾರೆ ರೈತರು. ಆ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದಲ್ಲ ಅನ್ನುವಂಥ ಒಂದು ಕಳಕಳಿಯಿಂದ ಪಾಲಕರು ಒಬ್ಬ ನೌಕರಸರು ಕೊಟ್ಟರೆ ಮಗಳು ಆರಾಮಿರ್ತಾರೆ, ಅವರು ಹಳೆಯನು ಆರಾಮಿರ್ತಾನೆ ಅನ್ನುವಂಥ ಒಂದು ಪರಿಸ್ಥಿತಿಗೆ ಹೊಂದ್ಕೊಂಡಾರ ಸರ್. ಅದಕ್ಕೆ ಈ ಎಲ್ಲ ಒಬ್ಬ ತಂದೆ ತಾಯಿಗಳಲ್ಲಿ ಒಂದು ನಾವು ವಿನಂತಿ ಏನು ಮಾಡ್ಕೋತೇವಪ್ಪ ಅಂದ್ರೆ ರೈತರು ದೊಡ್ಡವರು, ಮುಂದೊಂದು ದಿವಸ ರೈತರೇ ಉನ್ನತ ಮಟ್ಟಕ್ಕೆ ಏರ್ತಾರೆ ಅನ್ನುವಂಥ ಒಂದು ಆಶೆಯಿಂದ ರೈತರ ಮಕ್ಕಳಿಗೆ ತಾವು ಉದಾರ ಮನಸ್ಸು ಮಾಡಿ ಹೆಣ್ಣನ್ನು ತಮ್ಮ ಮಗಳನ್ನು ಧಾರೆ ಎರೆದು ಕೊಡಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಏನು ವಿಚಾರ ಏನದ, ಬೇರೆ ಯಾರೋ ಹೊರಗಿನವರು ಮಾಡ್ತಾ ಇಲ್ಲ, ನಮ್ಮ ರೈತರೇ ಮಾಡ್ತಾ ಇದ್ದಾರೆ, ರೈತರೇ ರೈತರ ಮಕ್ಕಳಿಗೆ ಕನ್ಯಾ ಕೊಡ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಕನ್ಯಾ ತೋರಿಸುವಾಗ, ಹುಡುಗಿಯನ್ನು ತೋರಿಸುವಾಗ ಏನ್ ಕೇಳ್ತಾರೆ, ನಿಮ್ಗೆ ಜಮೀನ್ ಎಷ್ಟದ ಅನ್ನುವಂತ ಮಾತು ಮೊದ್ಲಿಗೆ ಬರ್ತದೆ. ಜಮೀನ್ ಎಷ್ಟು ಹೆಚ್ಚಿತ್ತು ಅಂತಂದ್ರೆ ಒಂದ್ ಸ್ವಲ್ಪ ಗೌರವ ಹೆಚ್ಚಾಗ್ತದೆ ಅನ್ನುವಂಥದ್ದು. ಅವಾಗ ನೀವು ಜಮೀನು ನೋಡ್ತೀರಿ, ಆದ್ರೆ ಜಮೀನ್ ಇದ್ದವರಿಗೆ ನೀವು ಕನ್ಯಾ ಯಾಕೆ ಕೊಡೋದಿಲ್ಲ ಅನ್ನುವಂತ ಒಂದು ವಿಚಾರ ಕೂಡ ಇಲ್ಲಿ ಬರ್ತದೆ. ಪೇರೆಂಟ್ಸದ್ದು ಸರಿ, ತಂದೆ ತಾಯಿಗಳದ್ದು ವಿಚಾರ ಸರಿ, ತಮ್ಮ ಮಕ್ಕಳು ಆರಾಮಿರ್ಬೇಕು ಅನ್ನುವಂಥದ್ದು ಇರ್ತದೆ. ಆದ್ರೆ ಹೆಣ್ಮಕ್ಳು ಮದುವೆ ಆಗುವಂಥವ್ರು ಅವರು ಏನ್ ವಿಚಾರ ಮಾಡ್ತಾರೆ, ಅವರು ವಿಚಾರಧಾರೆ ಬದಲಾವಣೆ ಆಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಏನಾಗ್ಬಿಟ್ಟು ಸರ್, ತಂದೆ ತಾಯಿ ಮೊದಲ ರೈತರು ಕಷ್ಟಪಟ್ಟಿರ್ತಾರೆ, ಅವ್ರು ಕಷ್ಟಪಡೋದನ್ನ ಮಕ್ಕಳು ನೋಡಿರ್ತಾರೆ ಸರ್. ಆ ಥರ ನಾವು ಕಷ್ಟ ಪಡೋದು ಬೇಡ. ಮತ್ತು ಇವತ್ತಿನ ದಿವಸ ಮಕ್ಕಳಿಗೆ ನಾವು ಉನ್ನತ ಶಿಕ್ಷಣವನ್ನು ಕೊಡಕ್ಕೆ ಹೋಗ್ತೀವಲ್ರಿ, ಉನ್ನತ ಶಿಕ್ಷಣ ಕೊಡೋದ್ರಿಂದ ನಾವು ಅವರು ಈ ನಮ್ಮ ಕೃಷಿ ಕೆಲಸಕ್ಕೆ ಬರಕ್ಕೆ ಒಲ್ಲೆತ್ತಾರೆ ಸರ್. ಅದಕ್ಕಾಗಿ ನನ್ನ ಒಂದು ವೈಯಕ್ತಿಕ ವಿಚಾರ ಸರಿಯೋ ತಪ್ಪೋ ಉತ್ಪ್ರೇಕ್ಷೆ ಅನಿಸಿದ್ರೆ ಅನಿಸ್ಬೋದು, ಹೆಣ್ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡೋದ್ರಿಂದ ಅವರು ಒಬ್ಬ ನೌಕರಿ ಗಂಡನನ್ನು ಆಯ್ಕೆ ಮಾಡ್ತಾರೇನು ಅನ್ನುವಂಥ ಒಂದು ವಿಚಾರದಾರೆ. ಅದಕ್ಕಾಗಿ ಎಲ್ಲರೂ ಈ ಉನ್ನತ ಶಿಕ್ಷಣ ಪಡೆದ ಮ್ಯಾಗ ಎಲ್ಲ ಅವರು ಫ್ರೆಂಡ್ ಸರ್ಕಲ್ದೊಳಗೆ ಒಂದು ಕ್ಲಾಸ್ ಒನ್ ಆಫೀಸರು, ಶಿಕ್ಷಕರು, ಉದ್ಯಮದಾರ ಯಾರನ್ನು ಮಾಡ್ಕೊಂಡಿರ್ತಾರೆ. ನಿಮ್ಮ ಮನೆಯವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಕ್ಕಲ್ತನ ಅನ್ನುವಂಥ ಪದಕ್ಕೆ ಬೆಲೆನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತಿನ ದಿವಸ ನಮ್ಮ ಮನೆ ಹೆಣ್ಮಕ್ಳಾಗಲಿ ಬೇರೆ ಹೆಣ್ಮಕ್ಳಾಗಲಿ ಒಕ್ಕಲ್ತನ ಮಾಡ್ತಾನಪ್ಪ ಅಂದ್ರೆ ಮೊದಲ ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಯಾರು ಯಾವುದೇ ನೌಕರಿ ಮಾಡಿದ್ರು ಅವ್ರು ಜಮೀನ್ ಬೇಕಂತಾರೆ, ಅದ್ರ ಬರೇ ಜಮೀನ್ ಇದ್ದವಂಗೆ ಕೊಡಕ್ ಹಿಂದೇಟ್ ಹಾಕ್ತಾರೆ. ಅದಕ್ಕಾಗಿ ಪಾಲಕರು ಸ್ವಲ್ಪ ಅದನ್ನ ಮಕ್ಕಳಲ್ಲಿ ತಿಳಿ ಹೇಳಿ ಬದಲಾವಣೆ ಮಾಡ್ಬೇಕು ಸರ್. ಈ ನಿಟ್ಟಿನೊಳಗೆ ಸಾಕಷ್ಟು ಪ್ರಯತ್ನಗಳನ್ನ ತಾವು ಇಲ್ಲಿ ತನಕ ಮಾಡಿರಿ, ಮತ್ತು ಮುಂದಿನ ದಿನಗಳಲ್ಲೂ ಸಹಿತ ಇದನ್ನ ಜನರಿಗೆ ತಿಳಿಸಿ ಹೇಳುವಂತಹ ಒಂದು ಕೆಲಸವನ್ನ ತಾವು ಮುಂದುವರೆಸಿಕೊಂಡು ಹೋಗ್ತಾ ಇದ್ರಿ. ಹ್ಞೂ ಸರ್, ನಾವು ನಮ್ಮ ಶಕ್ತಿ ಇರುವವರಿಗೂ ಸಹಿತ ರೈತರ ಮಕ್ಕಳಿಗಾಗಿನ ನಾವು ಸಹಾಯ ಸಹಕಾರವನ್ನು ನೀಡ್ತೀವಿ. ಕೆಲವೊಂದು ರೈತರ ಮಕ್ಕಳಿಗೆ ಎಜುಕೇಷನ್ ಲೋನ್ ಆಗ್ತಾರೆ ಸರ್, ಅಂತ ಸಂದರ್ಭದಲ್ಲಿ ಬ್ಯಾಂಕಿನವ್ರ ಜೊತೆ ಮಾತಾಡಿ ಅವ್ರ ಭೂಮಿ ಕಡಿಮೆ ಐತೆ, ನನ್ನ ಸ್ವಂತ ಶ್ಯೂರಿಟಿ ಮ್ಯಾಗ ನಾವು ಒಂದು ಐದಾರು ಜನ ಮಕ್ಕಳಿಗೆ ಜಮೀನ್ ಆಗಿ ಅವ್ರ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಿ ಒಂದು ಮೂರು ಜನ ವಿದೇಶದಲ್ಲಿ ಇದಾರೆ, ಒಂದು ಇಬ್ಬರು ಬೆಂಗಳೂರಲ್ಲಿ ಇನ್ಫೋಸಿಸ್ ಕಂಪನಿ ಒಳ್ಳೆ ಹುದ್ದೆಯಲ್ಲಿ ಇದಾರೆ ಸರ್. ಆ ಥರ ರೈತರ ಮಕ್ಕಳಿಗೆ ಒಂದು ಎಜುಕೇಷನ್ ಫೀಸ್ ಇಲ್ಲ ಅಂದ್ರೆ ಅವ್ರ ಪಾಲಕರು ಅನಕ್ಷರಸ್ಥರಪ್ಪ ಅದನ್ನು ನಾನೇ ಪಾಲಕ ಅಂತೇಳಿ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿ ಆ ಪಿ ಹಣ ತುಂಬುದಿರ್ಲಿಕ್ಕಂದ್ರೆ ನನ್ನ ಸ್ವಂತ ಖರ್ಚಲ್ಲಿ ತುಂಬಿ ಅವರು ಉತ್ಪನ್ನ ಬಂದಾಗ ತೊಗೊಂಡಿದ್ದು ಉದಾಹರಣೆಗಳು ಸಾಕಷ್ಟು ಅದಾವೆ ಸರ್. ಆ ರೀತಿ ರೈತರ ಮಕ್ಕಳಿಗೆ ಮಾತ್ರ, ಅನುಕೂಲಿಸಿದ ಮಕ್ಕಳಿಗೆಲ್ಲ ರೈತರು ನನ್ನ ಬೆನ್ನೆಲುಬು, ರೈತರು ನನ್ನ ಎಲ್ಲ ಸ್ನೇಹಿತರು ರೈತ ಬಳಗಿದೆ. ರೈತರ ಮಕ್ಕಳಿಗಾಗಿ ನಾನು ನನ್ನ ಶಕ್ತಿ ಇರುವವರಿಗೂ ನಾನು ಸಹಾಯ ಸಹಕಾರವನ್ನು ನೀಡ್ತಾ ಇರ್ತೇನೆ ಸರ್. ಈಗ ನಮ್ಮ ಕೃಷಿ ಮಾಡ್ತಾ ಇರುವಂತಹ ಯುವ ರೈತರೇನಿದ್ದಾರೆ, ಇತ್ತೀಚೆಗೆ ನಾವು ಒಂದು ಟ್ರೆಂಡ್ ನೋಡ್ತಾ ಇದ್ದೀವಿ, ಅವರು ವಿಮುಖರಾಗ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀವಿ. ಯುವಕರು ಕೃಷಿಗೆ ಬರ್ತಾ ಇಲ್ಲ ಅಥವಾ ಬರುವುದರೊಳಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು. ಈಗ ಮುಂದಿನ ಕೃಷಿ ಇದೇ ರೀತಿಯ ಬೆಳವಣಿಗೆ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೃಷಿ ಉಳಿತದ? ತಮ್ಮ ಸುತ್ತಮುತ್ತಲು ಇದ್ರ ಅನುಭವಗಳು ಸಾಕಷ್ಟು ಆಗಿರಬಹುದು. ಕಲ್ತ ಮೇಲೆ ನಾವು ಒಕ್ಕಲ್ತನ ಮಾಡಂಗಿಲ್ಲಪ್ಪ, ನಾವು ಬಿಟ್ಟು ನಾವು ನೌಕರಿ ಮಾಡ್ತೀವಿ ಅನ್ನುವಂಥದ್ದು ವಿಚಾರ ಬರ್ತದ ಅಂತ ಯುವಕರಿಗೆ ತಾವೇನು ಹೇಳ್ತೀರಿ? ಇವತ್ತಿನ ದಿವಸ ಎಲ್ಲರಿಗೂ ಉದ್ಯೋಗ ನೌಕರಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸರ್. ನಾವು ಶಿಕ್ಷಣ ಪಡೆಯೋದು ಯಾವುದಕ್ಕಪ್ಪ ಅಂದ್ರೆ ನಮ್ಮ ಒಂದು ವ್ಯವಹಾರಕ್ಕಾಗಿ ಪಡಿಬೇಕು, ಒಂದು ನಮ್ಮ ಕೃಷಿ ಕ್ಷೇತ್ರದಲ್ಲಿನು ಒಂದು ಸಾಕಷ್ಟು ಉದ್ದಿಮೆಗಳದಾವ ಸರ್. ಬರೇ ಕೃಷಿನ ಮಾಡಬಾರ್ದು, ಸಮಗ್ರ ಕೃಷಿಯನ್ನು ಮಾಡ್ಬೇಕು. ಹೈನುಗಾರಿಕೆ ಇದೆ ಸರ್, ಆಡು ಸಾಕಾಣಿಕೆ ಇದೆ, ಜೇನು ಸಾಕಾಣಿಕೆ ಇದೆ. ಇಂಥ ಕೃಷಿಗಳನ್ನ ಮಾಡಿದ್ರೆ ಈ ನಮ್ಮ ನೌಕರಿ ಒಂದು ಸಂಬಳ ಅದಕ್ಕೂ ಸಂಬಂಧ ಇಲ್ಲ. ಇವತ್ತಿನ ದಿವಸ 20-30 ಲಕ್ಷ ರೂಪಾಯಿ 4 ಎಕರೆ ಜಮೀನು ಇದ್ದವನು ತಗೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಯುವಕರು ಸ್ವಲ್ಪ ಕಷ್ಟ ಪಡ್ಲಿಕ್ಕೆ ಒಲ್ಲೆತ್ತಾರ ಸರ್. ಅದಕ್ಕೆ ಮೊದಲ ನಾವು ತಂದೆ ತಾಯಿನ ಒಂದು ಯಾವ್ದಾರು ನೌಕರಿ ಹಚ್ಚಬೇಕು, ನೌಕರಿ ಹಚ್ಚಬೇಕು ಅಂತ ಶಾಲೆ ಅವ್ರಿಗೆ ಕಲಿಸಬೇಕಾದ್ರೂ ನೌಕರಿ ಹಚ್ಚಬೇಕು, ಶಾನ್ಯಾಗು ಫಸ್ಟ್ ಬಾ ಮಾರ್ಕ್ಸ್ ತಗೋ ಅನ್ನುವಂಥದ್ದು ಮೊದಲು ನಮ್ಮ ಪಾಲಕರಲ್ಲಿಯೂ ಸ್ವಲ್ಪ ಇದು ಇದೆ. ನಮ್ಮ ಮೂಲ ಉದ್ಯೋಗ ಐತಿ, ಇದನ್ನು ಮಾಡು ಅನ್ನುವಂಥ ಮನೋಭಾವ ನಮ್ಮ ಪಾಲಕರಲ್ಲಿ ಇಲ್ಲ. ನಾವು ಶಿಕ್ಷಣ ಪಡೆಯುವ ಹೊತ್ತಿನಾಗ 5ನೇತಿ 6ನೇತಿದ್ದಾಗ ನಾವು ನೀರು ಉಣಿಸ್ತಿದ್ದೆವು ಬೆಳೆಗಳಿಗೆ. ಹೈಸ್ಕೂಲ್ 8ನೇತಿಂದ 10ನೇತಿದ್ದಾಗ ನೆಗಲೆವನ್ನು ಹಿಡಿದು ನೆಗಲೆ ಹೊಡೆದು ಶಾಲೆ ಹೋಗಿವು. ಈ ರೀತಿ ಇವತ್ತು ನಮ್ಮ ಮಕ್ಕಳಿಗೆ ನಾವು ಮೂಲ ಉದ್ಯೋಗವನ್ನು ಕಲಿಸಲಿಕ್ಕೆ ಆಸಕ್ತಿ ತೋರ್ತಾ ಇಲ್ಲ ಸರ್. ಅದರಿಂದ ಯುವಕರು ಇವತ್ತಿನ ದಿವಸ ಕೃಷಿ ಕಡೆ ಒಲವು ತೋರ್ತಾ ಇಲ್ಲ ಸರ್. ನಮ್ಮ ಮೂಲ ಉದ್ಯೋಗವನ್ನು ನಾವು ಭಕ್ತಿಪೂರ್ವಕವಾಗಿ ಅದನ್ನು ನಮ್ಮ ಮಕ್ಕಳು ಕಲಿಸಿದ್ದೇ ಆದ್ರೆ ಅವರು ಮರಳಿ ಬರ್ತಾರೆ ಸರ್. ಅದಕ್ಕಾಗಿ ಯುವಕರು ಯಾಕೆ ವಿಮುಖ ಆಗತ್ತಾರ ಅಂದ್ರೆ ನಾವು ರೈತರಾದಂಥವ್ರು ತಮ್ಮ ಮೂಲ ಉದ್ಯೋಗವನ್ನು ಕಲಿಸಲಿಕ್ಕೆ ಹಿಂದೇಟ್ ಹಾಕ್ತಾರೆ ಸರ್. ಇದು ಬೇಡ, ನೀನು ಸಾಲಿ ಕಲಿ ಅಂತ ಹಾಸ್ಟೆಲ್ ಆಗಿ ಇಟ್ಬಿಡ್ತಾರೆ ಸರ್. ಹೌದು, ಅಲ್ಲಿ ಹಾಸ್ಟೆಲ್ ಆಗಿಡ ನಮ್ಮ ಮೂಲ ಉದ್ಯೋಗವನ್ನು ಮರ್ತು ಬಿಡ್ತಾರೆ ಸರ್. ವಸತಿ ಸಹಿತವಾಗಿ ಯಾವಾಗ ಈ ಹಾಸ್ಟೆಲ್ ಬಂದು ಅವಾಗಿನಿಂದ ನಮ್ಮ ಮೂಲ ಉದ್ಯೋಗವನ್ನು ಮರೆತು ದೂರ ಉಳಿಯಾಕತ್ತಾರೆ ಸರ್. ಅದ ಒಂದು ಕಾರಣ ಸರ್. ಸರ್, ಈಗ ಎಲ್ಲ ಮುಂದಿನ ಹಂತದಲ್ಲಿ ಒಂದು ಇದು ಏನಪ್ಪ ಅಂದ್ರೆ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಅದೇ ರೀತಿ ಭೂಗೋಳಶಾಸ್ತ್ರ, ಪೌರ್ನೀತಿ, ವಿಜ್ಞಾನ, ರಸಾಯನಶಾಸ್ತ್ರ, ಈ ರೀತಿ ಎಲ್ಲ ಒಂದು ವಿಷಯವನ್ನು ಮಾಡ್ತಾರೆ ಸರ್. ಅದೇ ರೀತಿ ಸರ್ಕಾರ, ಶಿಕ್ಷಣ ತಜ್ಞರು, ಸಂಬಂಧಪಟ್ಟಂತ ಇಲಾಖೆ ವ್ಯವಸಾಯ ಶಾಸ್ತ್ರ ಅಥವಾ ಕೃಷಿ ಶಾಸ್ತ್ರ ಅಂತಕ್ಕಂತ ಒಂದು ಪುಸ್ತಕವನ್ನ ಅಥವಾ ವಿಷಯವನ್ನ ಮಕ್ಕಳಿಗೆ ಶಿಕ್ಷಣದಲ್ಲಿ ಮಾಡಿದ್ದೇ ಆದ್ರೆ ಈ ಕೆಲವೊಂದು ಸಂದರ್ಭಗಳು ಎಲ್ಲ ಶಿಕ್ಷಣ ಪಡೆದವರಿಗೂ ಸಹಿತ ಸರ್ಕಾರಿ ನೌಕರಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರದವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದಕ್ಕಾಗಿ ಕೃಷಿ ಶಾಸ್ತ್ರ ಅಥವಾ ವ್ಯವಸಾಯ ಶಾಸ್ತ್ರವನ್ನು ಒಂದು ಭಾಗವಾಗಿ ಮಾಡಿದ್ರೆ ಮುಂದೆ ಒಂದ್ ದಿವಸ ಯಾವುದೇ ಉದ್ಯೋಗ ಹತ್ತಲಿಕ್ಕಂದ್ರೆ ಮರಳಿ ತಮ್ಮ ಮೂಲ ಉದ್ಯೋಗ ತಂದೆ ತಾಯಿ ಮಾಡ್ತಕ್ಕಂತ ಕೃಷಿ ಉದ್ಯೋಗಕ್ಕೆ ಮರಳಿ ಬರಬಹುದೇನೋ ಅಂತ ಒಂದು ನನ್ನ ಒಂದು ಕಳಕಳಿಯ ಮನವಿ ಸರ್. ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ, ಸರ್ಕಾರ ಅವ್ರಿಗೆ ಸರ್ ವಿಚಾರ ಮಾಡಬೇಕು. ಹಾ ಸರ್, ಒಳ್ಳೆಯದು. ತಮ್ಮ ಏನು ವಿಚಾರ ಇದೆ, ಬಹಳ ಸಮಂಜಸವಾದಂತಹ ಒಂದು ವಿಚಾರ ನಮ್ಮ ಮಕ್ಕಳಿಗೆ. ಯಾಕಂದ್ರೆ ನಮ್ದು ನೆಲದ ಸಂಸ್ಕೃತಿ ಅದ, ನಮ್ದು ಕೃಷಿ ಸಂಸ್ಕೃತಿ. ಕೃಷಿಯನ್ನ ನಾವು ನಮ್ಮ ಶಾಲೆಯಲ್ಲಿ ಯಾಕೆ ಕಲಿಸಬಾರದು ಅನ್ನುವಂತಹ ಒಂದು ವಿಚಾರವನ್ನ ತಾವು ಹೇಳಿದ್ದೀರಿ, ಬಹಳ ಸಂತೋಷ. ನಾವುಗೌಡ್ರೆ, ಈಗ ತಮ್ಮ ಏನು ಸಮಾಜ ಕಾರ್ಯ ಇದೆ, ತಮ್ಮ ಪ್ರಯತ್ನಗಳು ಇವೆಲ್ಲವುಗಳಿಗೆ ಪುರಸ್ಕಾರ ರೂಪವಾಗಿ ಅನೇಕ ಪ್ರಶಸ್ತಿಗಳು ತಮಗ ಬಂದಾವ ಅಂತೇಳಿ ನಮಗ ತಿಳಿತು. ಏನೇನು ಪ್ರಶಸ್ತಿ ಪುರಸ್ಕಾರಗಳು ಸ್ವಲ್ಪ ಹೇಳಬಹುದು? ಹಾ ಸರ್, ನನಗೆ ಕೃಷಿ ರತ್ನ ಅಂತೇಳಿ ಬಂದಿದೆ ಸರ್. 2 ಅಕ್ಟೋಬರ್ ಮಹಾತ್ಮ ಗಾಂಧೀಜಿ ಸೇವಾ ಸದ್ಭಾವನಾ ಪ್ರಶಸ್ತಿ ಇದೆ ಸಮಾಜ ಸೇವೆಯನ್ನು ನೋಡಿ. ಆನಂತರ 1 ನವೆಂಬರ್ ಮೈಸೂರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಆನಂತರ ಒಬ್ಬ ಕಟ್ಟುಕಡೆಯ ವ್ಯಕ್ತಿ ರೈತನಿಗೂ ಸಹಿತ ಉನ್ನತ ಪದವಿಯನ್ನ ಗೌರವ ಡಾಕ್ಟರೇಟ್ ಅನ್ನ ನೀಡಿದ್ರು. ನಾನು ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿ ಇರ್ತಕ್ಕಂತ ವ್ಯಕ್ತಿನ ಒಂದು ಕೃಷಿಕ ಸಮಾಜ ನವದೆಹಲಿ ಸಂಘಟನೆಯವರು ದೆಹಲಿ ಮಟ್ಟದಲ್ಲಿ ಗುರುತಿಸಿ ಅಭೂತಪೂರ್ವವಾದಂತ ಯಾರಿಗೆ ಸಿಗಲಾರದಂತ ಒಂದು ಪ್ರಶಸ್ತಿಯನ್ನು ರೈತನು ಪಡ್ಕೋಬಹುದು. ರೈತಪ್ಪ ಅಂದ್ರೆ ಇವತ್ತಿನ ದಿವಸ ಕೀಳ್ಮಟ್ಟದಲ್ಲಿ ನೋಡ್ತಾರ. ಅದನ್ನು ಇವತ್ತಿನ ದಿವಸ ಎಲ್ಲ ನಮ್ಮ ನೌಕರ ಬಾಂಧವರು, ಶಿಕ್ಷಕರು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಇಲಾಖೆ ಸಹಿತ ನಾನು ಇವತ್ತಿನ ದಿವಸ ಗೌರವ ಭಾವನೆಯಿಂದ ನೋಡ್ತಾ ಇದ್ದಾರೆ. ಹಾಗೆ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ನಮ್ಮನ್ನು ಸಂಪರ್ಕ ಮಾಡಿದ್ರು, ಇಲ್ಲ ನಿಮ್ಮನ್ನು ಜನವರಿ 26ರಲ್ಲಿ ನಾವು ಗೌರವ ಸತ್ಕಾರವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನ. ರೈತರಿಗೂ ಒಂದು ಉನ್ನತ ಹುದ್ದೆ ಸಿಗತೈತಿ, ಸತ್ಕಾರ ಸಿಗತೈತಿ ಅನ್ನಕ ಒಂದು ಮಾದರಿ ನೀವು ಅಂತೇಳಿ ನಮ್ಮ ಶಿಕ್ಷಕ ಬಳಗ ಹೇಳ್ತು. ನಾವು ಶಿಕ್ಷಕರಾಗಿ ಬರೀ ಶಿಕ್ಷಕ ವೃತ್ತಿಯಲ್ಲೇ ತೊಡಗಿದೆವು, ಒಬ್ಬ ರೈತ ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನಕ ಒಂದು ಉದಾಹರಣೆ ಅಂತ ಹೇಳಿ ಸರ್. ಗೌರವ ಡಾಕ್ಟರೇಟ್ ದೆಹಲಿ ಕಲ್ಚರಲ್ ಯೂನಿವರ್ಸಿಟಿ ಅವರು ಗೌರವ ಡಾಕ್ಟರೇಟ್ ಅನ್ನು ನೀಡಿ ನನ್ನ ಮಾನ್ಯ ತಮಿಳುನಾಡಲ್ಲಿ ಸತ್ಕಾರ ಮಾಡಿದೆ ಸರ್. ಒಬ್ಬ ಕಟ್ಟಕಡೆ ರೈತನು ಸಹಿತ ಇಂಥ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಉಳಿದೆಲ್ಲ ಅವರು ಆ ವಿಶೇಷ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ರೈತ ತನ್ನದೇ ಆದಂತ ಒಂದು ಹುಮ್ಮಸ್ಸಿನಿಂದ ನಾನು ಇದರಲ್ಲಿ ಏನಾದರೂ ಮಾಡ್ತೀನಿ ಅನ್ನುವಂತ ಮನೋಭಾವ ಇಟ್ಕೊಂಡು ಮಾಡಿದ್ರೆ ಸಾಧ್ಯ. ಆದ್ರೆ ನಾನು ಈ ಪ್ರಶಸ್ತಿಗಾಗಿ ನಾನು ಕೃಷಿ ಮಾಡ್ತಾ ಇಲ್ಲ ಸರ್. ನನ್ನ ಒಂದು ಕಳಕಳಿ ಮನವಿ ಏನಪ್ಪಾ ಅಂದ್ರೆ ನನ್ನ ತಂದೆಯವರು ನನಗೆ ಭೂಮಿಯನ್ನ ಬಳುವಳಿ ಹಾಕಿ ಕೊಟ್ಟಿದ್ರು. ಅದು ನಾನು ಏನ್ ಮಾಡಿದೆ ಅಂದ್ರೆ ರಾಸಾಯನಿಕ ಕೃಷಿ ಮಾಡಿ ಹಾಳು ಮಾಡಿದೆ ಸರ್. ಸುಮಾರು 10-15 ವರ್ಷ ಅದು ಎಲ್ಲೋ ನೋಡಿದಾಗ ಭೂಮಿ ಸಾಯ್ತಾ ಇದೆ, ಭೂಮಿ ನೋವು ಅನುಭವಿಸ್ತಾ ಇದೆ, ಭೂಮಿಗೂ ಜೀವ ಇದೆ, ಭೂಮಿ ನಮ್ಮ ಜೊತೆ ಮಾತಾಡ್ತಾ ಇದೆ ಅನ್ನುವಂತ ಒಂದು ಭಾವನೆಯಿಂದ ನಾನು ಸಾವಯವ ಕೃಷಿ ಕಡೆ ಒಲವು ತೋರಿದೆ. ಈ ಪ್ರಶಸ್ತಿ ಸಂಬಂಧ ನಾನು ಮಾಡ್ತಾ ಇಲ್ಲ ಸರ್. ನನ್ನ ಮಕ್ಕಳಿಗೆ ನಾನು ಜಮೀನು ಉಳಿಬೇಕು, ಮುಂದಿನ ಪೀಳಿಗೆಗೆ ಜಮೀನು ವಿಷಮುಕ್ತ ಜಮೀನು ಉಳಿಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಮಾಡಿದೆ. ಆದ್ರೆ ಕಟ್ಟಕಡೆ ವ್ಯಕ್ತಿನೂ ಒಬ್ಬ ಸಾಮಾನ್ಯ ರೈತ, ಸಾಮಾನ್ಯ ಶಿಕ್ಷಕನು ಗುರುತಿಸಿ ನನಗೆ ಅನೇಕ ಸಂಘ ಸಂಸ್ಥೆಯರು ಸುಮಾರು 20-25 ಜಿಲ್ಲಾ ಪ್ರಶಸ್ತಿಗಳನ್ನು ಬಂದು, ಆದರೂ ಅದಕ್ಕೆ ನಾನು ತಗೊಳ್ಳಿಲ್ಲ, ತ್ಯಾಗ ಮಾಡಿದೆ. ಬೇರೆದವ್ರು ಕೊಡ್ರಿ, ಸೀನಿಯರ್ ಕೊಡ್ರಿ ಅನ್ನುವಂತ ಮನೋಭಾವದಿಂದ ಸುಮಾರು 8 ರಾಜ್ಯ ಪ್ರಶಸ್ತಿಗಳು ಬಂದು ಅವನ್ನೋದು ನಾನು ಬೇಡ, ನಮ್ಗೆ ಬೇಡ, ಸೀನಿಯರ್ ಕೊಡ್ರಿ, ನಾ ಪ್ರಶಸ್ತಿಗಾಗಿ ಮಾಡ್ತಾ ಇಲ್ಲ,